ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಲಾಭದಾಯಕ ಹೈನುಗಾರಿಕೆ ತಾಂತ್ರಿಕತೆಗಳ ಬಗ್ಗೆ ಡಾಕ್ಟರ್ ಮಹಂತೇಶ್ ಎಂಟಿ ಅವರೊಂದಿಗೆ ಸಂದರ್ಶನ ಮತ್ತು ಹವಾಮಾನ ವರದಿ ಶಾಂತಪ್ಪ ದುತ್ತರ್ಗಾವಿ ಅವರಿಂದ, ತದನಂತರ ರೈತರಿಗೆ ಸಲಹೆಗಳನ್ನು ಕೇಳೋಣಂತೆ. ಮೊದಲಿಗೆ ಕೇಳಿ ಲಾಭದಾಯಕ ಹೈನುಗಾರಿಕೆ ತಾಂತ್ರಿಕತೆಗಳ ಬಗ್ಗೆ ಡಾಕ್ಟರ್ ಮಹಂತೇಶ್ ಎಂಟಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ಮಹಂತೇಶ್ ಎಂಟಿ ಇವರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಇಂದು ಈ ಕಾರ್ಯಕ್ರಮದಲ್ಲಿ ಲಾಭದಾಯಕ ಹೈನುಗಾರಿಕೆ ಕುರಿತು ಒಂದಿಷ್ಟು ಮಾಹಿತಿಗಳನ್ನು ಮಾಡಿಕೊಡ್ತಾ ಇದ್ದಾರೆ, ಅವರನ್ನು ಈಗ ಮಾತನಾಡಿಸೋಣ. ಡಾಕ್ಟರ್ ಮಹಂತೇಶ್ ಎಂಟಿ ಅವರೇ, ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಓಕೆ, ಥ್ಯಾಂಕ್ ಯು ಸರ್. ಬಹಳ ಮುಖ್ಯವಾಗಿ ನಮ್ಮ ದೇಶವೇ ಕೃಷಿ ಪ್ರಧಾನ ದೇಶ, ಅದರಲ್ಲೂ ಪಶು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹೀಗೆ ಒಂದು ರೀತಿ ಸಮಗ್ರ ಕೃಷಿ ವ್ಯವಸ್ಥೆಯನ್ನು ಅವಲಂಬಿಸ್ಕೊಂಡು ಸಾಕ್ತಾ ಇರತಕ್ಕಂಥ ಒಂದು ವ್ಯವಸ್ಥೆ ಇದೆ. ಈ ನಡುವೆ ಹೈನುಗಾರಿಕೆ ಒಂದು ಉದ್ಯಮವಾಗಿ ಬೆಳೀತಾ ಇದೆ. ಇವತ್ತು ಬಹುದೊಡ್ಡ ಮಟ್ಟದಲ್ಲಿ ಹೈನುಗಾರಿಕೆ ಒಂದು ಉದ್ಯಮವಾಗಿ ಬೆಳೆದಿದೆ. ಈ ನಿಟ್ಟಿನೊಳಗೆ ನಮ್ಮ ಗ್ರಾಮೀಣ ಭಾಗದ ರೈತರಾಗಿರ್ಬೋದು ಹೈನುಗಾರಿಕೆಯನ್ನು ಅವಲಂಬಿಸಿಕೊಂಡು ಜೀವನ ಮಾಡಬೇಕು ಅನ್ನೋದಾದರೆ ಈ ಬಗ್ಗೆ ಒಂದಿಷ್ಟು ನಮ್ಮ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡಿ. ಲಾಭದಾಯಕ ಹೈನುಗಾರಿಕೆ ಮಾಡಲು ಬಹಳ ಮುಖ್ಯವಾಗಿ ನಮ್ಮ ರೈತರು ಅಥವಾ ಹೈನುಗಾರಿಕೆ ಮಾಡಲು ಮುಂದಾಗುವಂಥವ್ರು ಯಾವ್ಯಾವ ಅಂಶಗಳ ಕಡೆಗೆ ಗಮನ ಹರಿಸಬೇಕು ಅಂತ? ರೈತ ಬಂದವರಿಗೆ ನಮಸ್ಕಾರಗಳು. ಹೈನುಗಾರಿಕೆ ಒಂದು ಮುಖ್ಯ ಉಪಕಸವಾಗಿ ಆಗಿರ್ತದೆ ಇಲ್ಲಿ. ಸೊ ಹೈನುಗಾರಿಕೆ ಲಾಭದಾಯಕ ಮಾಡಬೇಕಂದ್ರೆ ನಾವು ವೈಜ್ಞಾನಿಕವಾಗಿ ಹೈನುಗಾರಿಕೆ ಮಾಡಿದ್ರೆ ಮತ್ತು ಲಾಭದಾಯಕವಾಗಿ ಮಾಡ್ಬೋದು. ಹೇಗಪ್ಪ ಅಂತ ಹೇಳಿದರೆ ಉತ್ತಮ ಒಂದು ತಳಿಗಳ ಆಯ್ಕೆ ಆಗಿರ್ಬೋದು, ಮತ್ತು ಮೇವಿನ ಬೆಳೆಗಳಾಗಿರ್ಬೋದು, ಆಮೇಲೆ ಹಸು ಮತ್ತು ಎಮ್ಮೆಗಳ ಒಂದು ಆರೋಗ್ಯ ರಕ್ಷಣೆ ಆಗಿರ್ಬೋದು. ಸೊ ಇದೆಲ್ಲ ನಾವು ಗಮನ ಹರಿಸಿದರೆ ಹೈನುಗಾರಿಕೆ ಲಾಭದಾಯಕ ಮಾಡ್ಬೋದು. ಅಂದರೆ ಒಂದು ಬಹಳ ಮುಖ್ಯವಾಗಿ ತಳಿ ಬಗ್ಗೆ ಹೆಚ್ಚು ಅವರು ಗಮನ ಹರಿಸ್ಬೇಕು ಅಂತೀರ. ಆಮೇಲೆ ಈ ತಳಿಗಳ ಬಗ್ಗೆ ನೀವು ಗಮನ ಹರಿಸ್ಬೇಕು ಹೈನುಗಾರಿಕೆ ಮಾಡೋದು ಅನ್ನೋದಾದರೆ ಯಾವ ತಳಿಗಳು ಸೂಕ್ತ ಅಂತೀರಿ? ಅದರಲ್ಲೂ ಹಸುಗಳಾಗಿರ್ಬೋದು, ಎಮ್ಮೆಗಳಾಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ವಿವರವಾಗಿ ಹೇಳಿ. ಸಾಮಾನ್ಯವಾಗಿ ಹೈನುಗಾರಿಕೆ ಮಾಡಲಿಕ್ಕೆ ರೈತರು ತಮ್ಮ ಜವಾರಿ ಹಸುಗಳನ್ನ ಜಾಸ್ತಿ ಉಪಯೋಗ ಮಾಡ್ತಾರೆ. ನಮ್ಗೆ ಹೆಚ್ಚು ಹಾಲು ಬೇಕಪ್ಪ ಅಂತ ಹೇಳಿದ್ರೆ ನಾವು ದೇಶಿ ತಳಿ ಆಗಿರ್ತಕ್ಕಂಥ ಒಂದು HF ಅಂತ ಇದೆ, ಅದು ಒಂದು ಹನ್ನೆರಡು ದೇಶ ತಳಿ, ಅದು ಇನ್ನೊಂದು ಜೆರ್ಸಿ ಅಂತ ಇದೆ. ಆ ತಳಿಗಳೇನು ಸಾಮಾನ್ಯವಾಗಿ ಒಂದು ಸೂಲಿಗೆ ಸುಮಾರು 400 ಲೀಟರ್ ಕೊಡೋದ್ರಿಂದ ಅಧಿಕ ಹಾಲು ಉತ್ಪಾದನೆಯಲ್ಲಿ ನಾವು ಹೈನುಗಾರಿಕೆ ಮಾಡ್ಲಿಕ್ಕೆ ಉಪಯೋಗ ಮಾಡ್ತೇವೆ. ಮತ್ತೆ ನಮ್ಮ ಹಸುಗಳಲ್ಲಿ ಸ್ವಲ್ಪ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ, ಒಂದು ಸೂಲಿಗೆ ಸುಮಾರು ನಮಗೆ 2,000 ಕೂಡ ಜಾಸ್ತಿ, 2-3,000 ಕೂಡ ಜಾಸ್ತಿ ಆಗುತ್ತೆ. ಸೊ ನಾವು ವಿದೇಶಿ ತಳಿಗಳಿರ್ತಕ್ಕಂಥ HF ಜೆರ್ಸಿ ಆಯಿತು, ಆ ಊರುಗಳಿಂದ ನಮ್ಮ ಹಸುಗಳಿಗೆ ನಾವು ಕ್ರಾಸ್ ಮಾಡಿಸಿ ಏನು ಮಿಶ್ರ ತಳಿ ಬರುತ್ತಲ್ಲ ಅದು ಅವರೇಜ್ ಆಗಿ ನಮಗೆ 3-4 ಸಾವಿರ ಲೀಟ್ರ್ ಒಂದು ಲ್ಯಾಕ್ಟೇಷನ್ ಕೊಡುತ್ತೆ. ಸೊ ಹಾಗಾಗಿ ತಳಿಗಳು ಏನಪ್ಪಾ ಅಂದ್ರೆ ಮುಖ್ಯವಾಗಿ ನಮ್ಮ ದೇಶಿ ತಳಿ ಆಯಿತು, ಇತ್ತೀಚಿನ ದಿನಗಳಲ್ಲಿ ಗಿರ್ ಆಯಿತು, ಸಾಹಿವಾಲ್ ಆಯಿತು, ತುಂಬ ಫೇಮಸ್ ಆಗ್ತಿದ್ದಾವೆ ನಮ್ಮ ಜವರಿ ಹಸುಗಳ ಜೊತೆಗೆ. ಅದಲ್ಲದೆ ನಮ್ಮ ಜವರಿ ಹಸುಗಳ ದೇವಣಿ ಆಯಿತು, ಸಾಮಾನ್ಯ ನಮ್ಮ ಮಗದ ದೇವಣಿ ಜಾಸ್ತಿ ಇದೆ. ಅದಲ್ಲದೆ ಮತ್ತು ಮಿಶ್ರ ತಳಿಗಳು, ಮೊದಲು ಹೇಳಿದಂಗೆ ಎಚ್ ಎಫ್ ಮತ್ತು ಜರ್ಸಿ ಕ್ರಾಸ್ ಮಾಡ್ತಕ್ಕಂಥ ಮಿಶ್ರ ಹಸುಗಳು ಕೂಡ ನಾವು ಹೈನುಗಾರಿಕೆ ಬಳಕೆ ಮಾಡಬಹುದು ಹೆಚ್ಚಿನ ಒಂದು ಲಾಭದಿಗೆ ಪಡೀಲಿಕ್ಕೆ. ಈ ಎಮ್ಮೆಗಳನ್ನು ಇಟ್ಕೊಂಡು ಹೈನುಗಾರಿಕೆ ಮಾಡುವಂಥ ಒಂದು ವರ್ಗ ಇದೆ, ಸೊ ಆ ಬಗ್ಗೆ ಏನು ಹೇಳ್ತೀರಿ? ಆಕ್ಚುಲಿ ಎಮ್ಮೆ ನಿರ್ವಹಣೆ ತುಂಬ ಕಡಿಮೆ ಇರುತ್ತದೆ ಹಸುಗಳಿಗೆ ನಾವು ಹೋಲಿಸಿ ನೋಡಿದಾಗ, ಎಮ್ಮೆಗಳ ನಿರ್ವಹಣೆ ತುಂಬ ಕಡಿಮೆ ಇರುತ್ತದೆ. ಏನಪ್ಪ ಅಂದ್ರೆ ಎಮ್ಮೆಗಳ ಹಾಲು ಉತ್ಪಾದನೆ ಕಡಿಮೆ ಇರುತ್ತೆ, ಒಂದು ಸೂಲಿಗೆ ಸುಮಾರು 1,800 ರಿಂದ 2,000 ಲೀಟರ್ಗೆ ಪಡಿಬಹುದು. ತುಂಬಾ ಎಮ್ಮೆ ತಳಿ ಆಗ್ತಕ್ಕಂಥ ಮುರ್ರಾ ಇದೆ, ಒಂದು ಮುರ್ರಾ ಅಂತ ಒಂದು ತಳಿ ತುಂಬಾ ಪ್ರಸಿದ್ಧ ತಳಿ ಅದು ಮುರ್ರಾ ಅಂತೇಳಿ. ಸೂರ್ಯ ಅಂತ ಬರುತ್ತೆ, ಮೈಸಾನ್ ಅಂತ ಬರುತ್ತೆ, ಮತ್ತೆ ನಮ್ಮ ಭಾಗದಲ್ಲಿ ಪಂಡಾಪುರ ಅಂತ ಬರುತ್ತೆ. ಇವು 4 ಎಮ್ಮೆಗಳಲ್ಲಿ ಯಾವ್ದು ಎಮ್ಮೆ ಕೂಡ ಸಾಕಣೆ ಹೈನುಗಾರಿಕೆ ಉಪಯೋಗ ಮಾಡಬಹುದು. ಆದ್ರೆ ಮುರ್ರಾ ಎಮ್ಮೆ ಸ್ವಲ್ಪ ಜಾಸ್ತಿ ಹಾಲು ಕೊಡ್ತದೆ, ಜಾಸ್ತಿ ಹಾಲಂದ್ರೆ ಒಂದು ಸೂರಿಗೆ 2 ವರ್ಷದಿಂದ 3 ಲೀಟರ್ ಎಕ್ಸ್ಪೋರ್ಟ್ ಮಾಡಬಹುದು ನಾವು. ಆಮೇಲೆ ಕೊಬ್ಬಿನಂಶ ಅದರಲ್ಲಿ 8-9% ಇರುತ್ತೆ. ಸೊ ಹಾಗಾಗಿ ಹಾಲಿನ ರೇಟ್ ಕೂಡ ಜಾಸ್ತಿ ಆಗ್ತದೆ. ಹಾಲಿನ ರೇಟ್ ಹೆಂಗಪ್ಪ ಅಂದ್ರೆ ಕೊಬ್ಬಿನಂಶದ ಮೇಲೆ ಹಾಲಿನ ರೇಟ್ ಡಿಸೈಡ್ ಮಾಡ್ತಾರೆ. ಸೊ ನಮ್ಗೆ ಹಾಲಿನಲ್ಲಿ ಕೊಬ್ಬಿನಂಶ ಜಾಸ್ತಿ ಇರೋದ್ರಿಂದ ಎಮ್ಮೆ ಹಾಲಿಗೆ ಆಬ್ವಿಯಸ್ಲಿ ರೇಟ್ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಅವಾಗೇನು ಸಮಸ್ಯೆ ಇಲ್ಲ. ಈಗ ಎಚ್ ಎಫ್ ಜರ್ಸಿ ಅಂದ್ರೆ ಅದಕ್ಕೆ ಈ ತರ ನಾವು ಶೆಡ್ ಇರ್ಬೇಕು, ಈ ತರ ನಾವು ನಿರ್ವಹಣೆ ತುಂಬಾ ಕಷ್ಟ ನಿರ್ವಹಣೆ ಮಾಡ್ಲಿಕ್ಕೆ. ಆದ್ರೆ ಎಮ್ಮೆಗಳಿಗೆ ಏನಿಲ್ಲ, ಎಮ್ಮೆಗಳು ನ್ಯಾಚುರಲ್ ಆಗಿ ಯಾವುದೇ ವಾತಾವರಣದಲ್ಲಿ ಹೆಂಗೆ ಇದ್ರು ಕೂಡ ಅವು ಹೊಂದ್ಕೊಂಡವು ನಮಗೆ ಹಾಲನ್ನ ಕೊಡ್ತಾವೆ ಎಮ್ಮೆಗಳು. ಅಂದ್ರೆ ಈಗ ನೀವು ಹೇಳೋದು ಏನಂದ್ರೆ ಹಸುಗಳಿಗಿಂತ ಎಮ್ಮೆ ನಿರ್ವಹಣಾ ವೆಚ್ಚ ಕಡಿಮೆ ಇರ್ತದೆ, ಮತ್ತೆ ವಾತಾವರಣ ಹೇಗಿದ್ರು ಬ್ಯಾಲೆನ್ಸ್ ಮಾಡಬಹುದು ಅಂತ. ಹೌದೌದು, ಹಸುಗಳಿಗಿಂತ ಎಮ್ಮೆ ನಿರ್ವಹಣೆ ತುಂಬಾ ಖರ್ಚು ಕಡಿಮೆ ಇರುತ್ತದೆ. ಮತ್ತೆ ಸ್ವಲ್ಪ ಹಾಲು ಉತ್ಪನ್ನ ನಾವು ಗಮನ ಹರಿಸಿದ್ರೆ ಹಾಲಿನ ರೇಟ್ ಜಾಸ್ತಿ ಇರುತ್ತೆ, ಹಸುಗಳ ಹಾಲಿಗಿಂತ ಎಮ್ಮೆ ರೇಟ್ ಜಾಸ್ತಿ ಇರುತ್ತೆ. ಸಾಮಾನ್ಯ ಹಸುದು ರೇಟ್ 1 ಲೀಟರ್ ಈಗ 30 ರೂಪಾಯಿ ಅಂತಂದ್ರೆ ಎಮ್ಮೆದು 45-50 ರೂಪಾಯಿಗಳಲ್ಲಿ ನಾವು ಅದನ್ನ ದರ ಹಾಲಿನ ದರ ಸರ್ ಅದು ಹಾಲಿನಲ್ಲಿ ಕೊಬ್ಬಿನಂಶ ಹಾಲಲ್ಲಿ. ಈಗ ಹಸು ಹಾಲಿನಲ್ಲಿ ಕೊಬ್ಬಿನಂಶ 3.5-4.5 ಇರುತ್ತೆ, ಆದ್ರೆ ಎಮ್ಮೆ ಹಾಲಿನಲ್ಲಿ ಸುಮಾರು 7-8% ಇರೋದ್ರಿಂದ ಸೊ ನಮ್ಗೆ ಬೆಣ್ಣೆ ಆಯ್ತು, ಈ ತರ ಮಾಡ್ಲಿಕ್ಕೆ ತುಪ್ಪ ಆಯ್ತು, ಎಮ್ಮೆ ನಮ್ಗೆ ಜಾಸ್ತಿ ಫ್ಯಾಟ್ ಸಿಗುತ್ತೆ ಕೊಬ್ಬಿನ ಸಿಗೋದ್ರಿಂದ ಜಾಸ್ತಿ ಬೆಲೆ ಇರುತ್ತದೆ. ಬೇರೆ ಬೇರೆ ಉತ್ಪನ್ನಗಳಿಗೆ ಎಮ್ಮೆ ಹಾಲು ಸೂಕ್ತ. ಈಗ ಒಂದ್ ವೇಳೆ ಈಗ ನಮ್ಮ ಏನು ರೈತರು ಹಸುಗಳನ್ನ ಅವಲಂಬಿಸ್ಕೊಳ್ಳಿ ಅಥವಾ ಎಮ್ಮೆಗಳನ್ನಾದ್ರ ಅವಲಂಬಿಸ್ಕೊಳ್ಳಿ, ಅವುಗಳ ನಿರ್ವಹಣೆ ಏನಿದೆ, ನಾವು ಸಾಕುವ ವಿಧಾನಗಳಾಗಿರ್ಬೋದು, ಅವುಗಳ ಮೇವು ಹಾಕುವ ವಿಧಾನಗಳಾಗಿರ್ಬೋದು, ಅವುಗಳಿಗೆ ಆಹಾರ ಕೊಡುವಂತ ವಿಧಾನವಾಗಿರ್ಬೋದು, ಇವುಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅಂತ. ಸರ್, ಮೊದಲನೇ ಆಹಾರ ಅಂತ ಬಂದಾಗ ಫಸ್ಟ್ ನಮಗೆ ಬರ್ತಕ್ಕಂಥದ್ದು ಹಸಿ ಹುಲ್ಲು ಬರುತ್ತೆ, ಹಸಿ ಹುಲ್ಲು ಒಣ ಹುಲ್ಲು ಆಯ್ತು, ಇನ್ನೊಂದು ದಾಣೆ ಮಿಶ್ರಣ ಅಂತ ಹೇಳ್ತೇವೆ. ಈಗ ಹಸಿ ಹುಲ್ಲು ಅಂತ ಹೇಳಿದ್ರೆ ಅದ್ರಲ್ಲಿ ಹಸಿ ಹುಲ್ಲು ಬಹುವಾರ್ಷಿಕ ಬೆಳೆ ಇದೆ, ಆಮೇಲೆ ಏಕವಾರ್ಷಿಕ ಬೆಳೆ ಇದಾವೆ. ನಾವು ಹೈನುಗಾರಿಕೆ ಮಾಡೋರಿಗೆ ಏನು ಅಡ್ವೈಸ್ ಮಾಡ್ತೀವಿ ಅಂದ್ರೆ ಬಹುವಾರ್ಷಿಕ ಬೆಳೆಗಳನ್ನ ಜಾಸ್ತಿ ಉಪಯೋಗ ಮಾಡಿರ್ತೇವೆ. 60% ಗ್ರಾಸು, ಆಮೇಲೆ ಸಿರೆ ಕ್ರಾಪ್ ಅಂತ ಹೇಳ್ತೀವಿ ಬಹುಕಟ ಮೇವಿನ ಜೋಳ ಅಂತೇಳಿ, ಅದು ಒಂದು 20%, ಇನ್ನೊಂದು 15% 15% ನಾವು ಜಾಸ್ತಿ ಪ್ರೋಟೀನ್ ಇರ್ತಕ್ಕಂಥ ಅಂಶ ಇರ್ತಕ್ಕಂಥ ಕುದುರೆ ಮೆಂತೆ ಆಯಿತು, ಆಮೇಲೆ ಬೇಲಿ ಮೆಂತೆ ಆಯಿತು, ಅದನ್ನು ಮೂರನ್ನ ಆ ಥರ ಮಿಕ್ಸ್ ಮಾಡಿ ನಾವು ಆ ಜೊತೆಗೆ ಅಗಸೆ ಅಂತ ಬರುತ್ತೆ, ಚೌಚಿಂದ ಬರುತ್ತೆ, ಮಿಕ್ಸ್ ಮಾಡಿ ದಿನಕ್ಕೆ ನಾವು 30-35 ಕೆಜಿಯಷ್ಟು ನಾವು ಹಸಿರು ಕೊಡಬೇಕಾಗತ್ತೆ. ಅದಲ್ಲದೆ ಮತ್ತು ದಾಣೆ ಮಿಶ್ರಣ ಅಂತೇಳಿ ಪಶು ಆಹಾರ ಅಂತ ಹೇಳ್ತೇವೆ. ಪಶು ಆಹಾರನ KMF ಅಲ್ಲಿ 50 ಕೆಜಿ ಬಗ್ಗೆ ಸುಮಾರು 1,500 ರೂಪಾಯಿಂದ 1,300 ಅಂತ ಇರುತ್ತೆ. ಬೇರೆ ಬೇರೆ ಮಾದರಿ ಇದಾವೆ, ಬೈಪಾಸ್ ಪೊಟೇಲ್ ಅಂತ ಬರುತ್ತೆ ಸುಮಾರು ಆಹಾರದಲ್ಲಿ. ಸೊ ಅದನ್ನ ನಾವು ಮನೆಯಲ್ಲೇ ರೈತರು ಮನೆಯಲ್ಲೇ ಅದನ್ನ ಆಹಾರ ತಯಾರು ಮಾಡ್ಕೊಂಡ್ರೆ ಅವ್ರಿಗೆ ಖರ್ಚು ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ದಾಣೆ ಮಿಶ್ರಣ 100 ಕೆಜಿ ಮಾಡ್ಬೇಕಂದ್ರೆ ಒಂದು 40 ಕೆಜಿ ಕಾಳು ಬೇಕು. ಕಾಳದ ಯಾವ್ದಾರ ಕಾಳು ಇರ್ಬೋದು, ಸಜ್ಜೆ ನವಣೆ ಗೋಧಿ ಆಯ್ತು, ಯಾವ್ದಾರ ಕಾಳಾಗಿರ್ಬೋದು 40 ಕೆಜಿಯಷ್ಟು, ಒಂದು 25 ಕೆಜಿಯಷ್ಟು ಅಕ್ಕಿ ತೌಡು, ಒಂದು ಇನ್ನೊಂದು 25 ಕೆಜಿಯಷ್ಟು ಹಿಂಡಿಗಳು, ಶೇಂಗಾ ಹಿಂಡಿ ಆಯ್ತು, ಆಮೇಲೆ ಹತ್ತಿ ಹಿಂಡಿ ಆಯ್ತು, ಸೂರ್ಯಕಾಂತಿ ಹಿಂಡಿ ಆಯ್ತು, ಯಾವ್ದಾರ ಆಯ್ತು, ಯಾವ್ದು ಕಡಿಮೆ ರೇಟ್ ಸಿಗುತ್ತೋ ಅದು. ಆ ಜೊತೆಗೆ ಖನಿಜ ಮಿಶ್ರಣ ಅಂತ ಬರುತ್ತೆ, ಮಿನರಲ್ ಮಿಶ್ರಣ ಅಂತ ಹೇಳ್ತಾರೆ, 2-3 ಕೆಜಿ ಖನಿಜ ಮಿಶ್ರಣ, ಆಮೇಲೆ 1-2 ಕೆಜಿ ಉಪ್ಪು, ಇದನ್ನೆಲ್ಲ ಸೇರಿ 100 ಕೆಜಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅವರು ಹಸುಗಳಿಗೆ ಕೊಡೋದ್ರೆ ಅದನ್ನ ತಯಾರು ಮಾಡೋದಕ್ಕೆ ಖರ್ಚು ಕಡಿಮೆ ಆಗುತ್ತೆ. ನಾವು ಎಷ್ಟು ನಾವು ಹೈನುಗಾರಿಕೆ ಲಾಭ ತಗೋಬೇಕಂದ್ರೆ ಖರ್ಚು ಕಡಿಮೆ ಮಾಡೋದು ಕೂಡ ಲಾಭ ಜಾಸ್ತಿ ಮಾಡ್ಕೋಬೋದು ನಾವು. ಸೊ ಹಾಗಾಗಿ ಮತ್ತೆ ಎಷ್ಟು ಹಾಕ್ಬೇಕು ಅದನ್ನು ಅದು ಭಾಳ ಇಂಪಾರ್ಟೆಂಟ್. ರೈತರಿಗೆ ಗೊತ್ತಿರಲ್ಲ, ಅವ್ರ ಮನೇಲಿ 10 ಹಸು ಇದ್ದಪ್ಪ ಅಂದ್ರೆ 10 ಹಸು ಸಾಮಾನ್ಯ ಒಂದೇ ಗೋಂದಲೇ ಇರುತ್ತೆ, ಒಂದೇ ಗೋಂದು ತುಂಬ ಹಾಕ್ಬಿಡ್ತಾರೆ. ಸೊ ಹಾಗಾಗಿ 1 ಲೀಟರ್ ಕೊಡುವಂತ ಹಸುಗು ಅಷ್ಟೇ ಆಹಾರ ಹಾಕ್ತಾರೆ, 10 ಲೀಟರ್ ಕೊಡೋ ಹಸುಗು ಅದೇ ಆಹಾರ ಹಾಕ್ತಾರೆ. ಹಾಗಾಗಿ ಅವರಿಗೆ 1 ಲೀಟರ್ ಕೊಡ್ತಕ್ಕಂಥ ಹಸುಗೆ 2 ಕೆಜಿ ಹಾಕಿದ್ರು ಅವರು, ಈಗ ಆಹಾರದ ಖರ್ಚು ನಮಗೆ 1 ಕೆಜಿಗೆ 25-30 ರೂಪಾಯಿ ಖರ್ಚಾಗುತ್ತೆ, 60 ರೂಪಾಯಿ ನಮಗೆ ಆಹಾರ ಖರ್ಚು ಬಂದ್ರೆ 1 ಲೀಟರ್ ಹಾಲು ಕೊಟ್ಟಿರೋದು ಸುಮಾರು ಹಾಲಿಗೆ ಒಂದು 20-30 ರೂಪಾಯಿ ಹಾಲು ರೇಟ್ ಸಿಕ್ಕರೆ ನಮಗೆ 30 ರೂಪಾಯಿ ಲಾಸ್ ಆಗುತ್ತೆ ನಮಗೆ. ಹಾಗಾಗಿ ಅದರದ್ದು ಹಸುಗಳದ್ದು ಮತ್ತು ಎಮ್ಮೆ ಆಯಿತು, ಅದರದ್ದು ಹಾಲಿನ ಉತ್ಪಾದನೆ ಮೇಲೆ ನಾವು ಪಶು ಆಹಾರ ಕೊಡಬೇಕಾಗತ್ತೆ. 1 ಕೆಜಿ ಪಶು ಆಹಾರ ಕೊಡಬೇಕಂದ್ರೆ 2.5 ಲೀಟರ್ ಅಷ್ಟು ದಿನಕ್ಕೆ ಹಾಲು ಕರಿಬೇಕದು. 2.5 ಲೀಟರ್ ಹಾಲಿಗೆ 1 ಕೆಜಿ ಅಷ್ಟು ಪಶು ಆಹಾರ ಕೊಡಬೇಕು. ಆ ಒಂದು ಪ್ರಮಾಣದಲ್ಲಿ ಹಾಲಿನ ಸಾಮರ್ಥ್ಯ ತಕ್ಕಂಗೆ ನಾವು ಆಹಾರ ಕೊಡ್ತಾ ಹೋದರೆ ಅಲ್ಲಿ ನಾವು ಖರ್ಚು ಕಡಿಮೆ ಮಾಡ್ಬೋದು. ಇನ್ನೊಂದು 3 ಅಂದರೆ ಒಣ ಹುಲ್ಲು ಅಂದರೆ ನಮಗೆ ಭಾಳ ಹುಲ್ಲು ಸಿಗುತ್ತೆ, ಜೋಳದ ಕಡಿಮೆ ಎಲ್ಲ ಸಿಗುತ್ತೆ. ಸೊ ನಾವು ಅದನ್ನು ಹಸಿಹುಲ್ಲು ಎಷ್ಟು ಹಸಿಹುಲ್ಲಂತೂ 30-35 ಕೆಜಿ ಹಾಕ್ತೇವೆ ದಿನಕ್ಕೆ. ಸೊ ಒಣ ಹುಲ್ಲನ್ನ ಇಷ್ಟ ಅಂತೇನಿಲ್ಲ, ಅದೆಲ್ಲ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನೈಟ್ ಟೈಮ್ 9-10 ಗಂಟೆ ಸುಮಾರು ಗೋಂದೆಯಲ್ಲಿ ಸ್ವಲ್ಪ ಎಷ್ಟಿಂದು ಅಷ್ಟು ನಾವು ಒಣ ಹುಲ್ಲು ಹಾಕ್ಬೋದು, ಇಷ್ಟಂತೇನಿಲ್ಲ ಒಣ ಹುಲ್ಲು ಎಷ್ಟಾದ್ರು ಹಾಕ್ಬೋದು. ಇದು ನಾವು ಮಾಡ್ತಾ ಹೋದ್ರೆ ನಮಗೆ ನಾವು ಹಸುಗಳಿಗೆ ಎಷ್ಟು ಹಾಕೊಂಡು ಸಾಮರ್ಥ್ಯ ಅಷ್ಟು ನಾವು ಹಸುಗಳನ್ನ ಪಡ್ಕೋಬಹುದು. ದಿನಕ್ಕೆ 20 ಲೀಟರ್ 25 ಲೀಟರ್ ಅಂತ ಏನಾದ್ರು ಸಾಮರ್ಥ್ಯ ಇದ್ರೆ ಅಷ್ಟು ಸಾಮರ್ಥ್ಯ ಹಾಲು ನಾವು ಪಡಿಬಹುದು, ಸಮರ್ಥ ಹಾಲು ಕೊಡೋದು. ಈಗ ಸಾಮಾನ್ಯವಾಗಿ ನಮ್ಮ ಹಳೆಯ ರೈತರು ಅಂತ ಇಟ್ಕೊಳ್ಳುವ ಅಂದ್ರೆ ಪಶು ಸಾಕಾಣಿಕೆಯಲ್ಲಿ ಅನುಭವ ಇರೋರಿಗೆ ಅವುಗಳ ನಿರ್ವಹಣೆ ಬಗ್ಗೆ ಒಂದು ತಿಳುವಳಿಕೆ ಇರ್ತದೆ. ಈ ಪಶುಗಳಲ್ಲಿ ಅವನ್ನ ಸಾಕಿರ್ತಕ್ಕಂಥವ್ರು ಆ ಪಶುಗಳನ್ನ ಗಮನಿಸುವಾಗ ಈ ಅವು ಅಂದ್ರೆ ಗರ್ಭಧಾರಣೆಗೆ ಪ್ರೋಸೆಸ್ಗೆ ಹೋಗುವಂತ ಸಂದರ್ಭದಲ್ಲಿ ಅವು ಬೆದೆ ಬರುವಂಥದ್ದು ಇದೆಲ್ಲ ಆಗ್ತಿರ್ತದೆ, ಇವುಗಳನ್ನ ಆ ಲಕ್ಷಣಗಳನ್ನ ಹೇಗೆ ಗುರುತಚ್ಚಬೇಕು? ಬೆದೆ, ಮಧ್ಯಬೆದೆ ಮತ್ತೆ ಕೊನೆ ಬೆದೆ ಅಂತೇಳಿ. ಸೊ ನಮ್ಗೆ 24 ತಾಸಲ್ಲಿ 0 ಇಂದ 8 ಗಂಟೆ ಅದು ಮುಂಬೆದೆ ಅಂತ ಹೇಳ್ತೇವೆ. 8 ರಿಂದ 16 ತಾಸು ಏನಿದೆ ಅದು ಮಧ್ಯಬೆದೆ, 16 ತಾಸಿಂದ 24 ತಾಸು ಅದು ಕೊನೆ ಬೆದೆ ಅಂತ ಹೇಳ್ತೇವೆ. ಸೊ ಮಧ್ಯ ಬೆದೆಯಲ್ಲಿ ನಾವು ಮೊದಲು ಮಾಡೋದ್ರಿಂದ 90% ಅವು ಗರ್ಭದಸ್ಥಗಳ ಅಂತ ಒಂದು ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ರೈತರು ಈ ಬೆದೆ ಸಾಮಾನ್ಯ ಬೆಳಗ್ಗೆ ಬಂದರೆ ಸಾಯಂಕಾಲ ಮಾಡಿಸಿ, ಸಾಯಂಕಾಲ ಬಂದರೆ ನೆಕ್ಸ್ಟ್ ಬೆಳಗ್ಗೆ ಮಾಡಿಸಿ, ಆ ಥರ ಮಾಡಿಸೋದ್ರಿಂದ ಗರ್ಭದಸ್ಥಗಂತ ಒಂದು ಚಾನ್ಸು ಜಾಸ್ತಿ ಇರುತ್ತದೆ. ಸರಿ, ಇಷ್ಟೆಲ್ಲ ಅವಕಾಶಗಳು ಒಂದು ಪಶು ಏನು ಇಲಾಖೆಯ ಆಸ್ಪತ್ರೆಗಳಿರ್ತವೆ, ಹೋಬಳಿ ಮಟ್ಟದಲ್ಲಾಗಿರ್ಬೋದು, ಗ್ರಾಮ ಪಂಚಾಯತಿ ಮಟ್ಟದಲ್ಲಾಗಿರ್ಬೋದು, ಇಷ್ಟೆಲ್ಲ ಅವಕಾಶಗಳು ಲಭ್ಯತೆ ಇರುತ್ತೆ ಹೇಗೆ? ಹೌದು, ಗರ್ಭಧಾರಣೆಗೆ ಪ್ರತಿಯೊಂದು ತಾಲೂಕು ಹಾಸ್ಪಿಟಲ್ ಇದೆ, ಆಮೇಲೆ ಒಂದು ಇಷ್ಟು ಜಾನುವಾರು ಸಂಖ್ಯೆ ಅಂತ ಒಂದು ಹಾಸ್ಪಿಟಲ್ ಕೂಡ ಮಾಡಿದ್ದಾರೆ, ಪಶು ಚಿಕಿತ್ಸಾಲಯ ಇರ್ತವೆ. ಅದು ಸಮಸ್ಯೆ ಅದಲ್ಲದೆ ಮತ್ತೆ ನಮ್ಮ KMF ಕಡೆಯಿಂದ ಗರ್ಭಧಾರಣೆಗೆ ಏನು ಇದ್ದಾರೆ, ಆಮೇಲೆ ಬೈಫ್ ಅಂತ ಒಂದು NGO ಇದೆ, ಅವರು ಕೂಡ ಹಾರ್ಟ್ ಇನ್ಸಿಮಿನೇಷನ್ ಮಾಡ್ತಾರೆ ಅವರು. ಸೊ ಹಾಗಾಗಿ ಏನು ಈ ಒಂದು ಕೃತಕ ಗರ್ಭಧಾರಣೆಗೆ ಯಾವುದೇ ತೊಂದರೆ ಇಲ್ಲ. ರೈತರು ಸರಿಯಾದ ಟೈಮ್ ಅದನ್ನ ಗುರುತು ಮಾಡಿ, ಬೆದೆ ಬಂದ ಗುರುತು ಮಾಡಿ ಅದನ್ನ ಮಧ್ಯ ಟೈಮಲ್ಲಿ ಅಂದ್ರೆ ಬೆದೆ ಬಂದು 8 ತಾಸಿಂದ 16 ತಾಸು ಆ ಟೈಮಲ್ಲಿ ಅದನ್ನ ಗರ್ಭಧಾರಣೆ ಮಾಡಿಸಿದ್ರೆ ಖಂಡಿತವಾಗಿಯೂ ಅದು ಗರ್ಭ ಕಡೆ ಚಾನ್ಸ್ ಇರುತ್ತೆ ಸರ್. ಸೊ ಈ ಹೈನುಗಾರಿಕೆ ನಿರಂತರವಾಗಿ ಸಾಕ್ತಾ ಇರ್ತದೆ, ಆದರೆ ಅವುಗಳಿಗೆ ಬೇಕಾಗುವಂತಹ ಆಹಾರದ ಸಂರಕ್ಷಣೆಗೆ ಅವರು ಒತ್ತು ಕೊಡಲೇಬೇಕಾಗ್ತದೆ. ಹೌದು, ಈ ಆಹಾರ ಸಂರಕ್ಷಣೆ ವಿಧಾನಗಳು ಹೇಗಿರ್ಬೇಕು? ಯಾಕಂದ್ರೆ ಎಲ್ಲ ಆಹಾರ ಎಲ್ಲ ಕಾಲದಲ್ಲೂ ಲಭ್ಯತೆ ಇರಲಿ, ಕೆಲವು ಕಡೆಗೆ ಮಳೆಯ ಅಭಾವಗಳಿರ್ಬೋದು, ಕೆಲವೊಂದು ಬೆಳೆಗಳನ್ನು ಬೆಳ್ಕೊಳ್ಳಿಕ್ಕಾಗೋದಿಲ್ಲ, ಇಂಥ ರೈತರೆಲ್ಲ ಸಾರ್ವಕಾಲಿಕವಾಗಿ ಆ ಪಶುಗಳಿಗೆ ಆಹಾರ ಸಿಗಬೇಕು ಅನ್ನೋದಾದ್ರೆ ಯಾವ ರೀತಿಯ ರಕ್ಷಣೆಯನ್ನು ಮಾಡ್ಕೋಬೇಕು, ಯಾವ್ಯಾವ ಆಹಾರಗಳು ರಕ್ಷಣೆಗೆ ಯೋಗ್ಯತೆ? ಲಾಭದಾಯಕ ಹೈನುಗಾರಿಕೆಗೆ ಬಹುಮುಖ್ಯವಾದ ಸಮತೋಲನ ಆಹಾರ ಬೇಕು. ವರ್ಷ ಪೂರ್ತಿ ಹಸಿಮೇವು ಕೊಡಲೇಬೇಕಾಗುತ್ತೆ ನಾವು, ಹಸಿಮೇವು ಆಯಿತು, ಒಣಮೇವು ಆಯಿತು, ಮೊನ್ನೆ ದಾಣೆ ಮಿಶ್ರಣ, ಮೂರು ಕೊಟ್ಟಾಗ ಮಾತ್ರ ನಾವು ಸಾಮರ್ಥ್ಯಕ್ಕೆ ಹಾಲನ್ನು ಪಡಿಬೋದು. ಸೊ ಈಗ ಎಲ್ಲಿ ಕೆಲವು ಕಡೆ ನೀರಿನ ವ್ಯವಸ್ಥೆ ಇರೋದ್ರಿಂದ ವರ್ಷ ಪೂರ್ತಿ ಹಸಿಮೇವು ಬೆಳಿಬೋದು, ಕೊಡ್ಬೋದು. ಕೆಲವು ಕಡೆ ನೀವು ಹೇಳಿದಂಗೆ ಮಳೆ ಆಶ್ರಯದಲ್ಲಿ ಏನು ಮೇವಿನ ಬೆಳೆ ಬೆಳೀತಾರಲ್ಲ, ಅವ್ರೇ ಮಾಡಬೇಕು. ಯಾವಾಗ ಅವ್ರು ನೀರಿನ ಒಂದು ಅವಕಾಶ ಇದ್ದಾಗ ಮಳೆಗಾಲದಲ್ಲಿ ಯಥೇಚ್ಛವಾಗಿ ಮೇವನ್ನು ಬೆಳ್ಕೊಂಡ್ಬಿಟ್ಟು ಅದನ್ನ ಹಸಿಮೇವನ್ನಾಗಿ ಪರಿವರ್ತನೆ ಮಾಡ್ಬೋದು. ರಸಮೇವು ಈಗ ಮಾಡೋದಂದ್ರೆ ಈಗ ಹಸಿ ಹುಲ್ಲನ್ನ 1 ಇಂಚು 1 ಇಂಚು ಕಟ್ ಮಾಡೋಕೆ ಒಂದು ಮಿಷಿನ್ ಬರುತ್ತೆ, ಮೇವು ಕಟ್ ಮಾಡೋ ಮಿಷಿನ್ ಬರುತ್ತೆ. ಸೊ ಅದರಲ್ಲಿ 1/2 ಇಂಚು ಮತ್ತು 1 ಇಂಚು ಅದನ್ನ ಕತ್ತರಿಸಿ ಮತ್ತೆ ಗಾಳಿ ರಹಿತವಾಗಿ ಡ್ರಮ್ಮಲ್ಲಿ ಆಯಿತು, ನೆಲದಲ್ಲಿ ಒಂದು ಗುಂಡಿ ತೊಳ್ಬಿಟ್ಟಾಯ್ತು, ಪ್ಲಾಸ್ಟಿಕ್ ಕವರಲ್ಲಿ ಆಯಿತು, ಒಟ್ಟು ಗಾಳಿ ರಹಿತವಾಗಿ ಚೆನ್ನಾಗಿ ಪ್ಯಾಕ್ ಮಾಡಿ ಅದನ್ನು ಟೈಟ್ ಮಾಡೋಕೆ, ಒಟ್ಟು ಗಾಳಿ ಆಡಬಾರ್ದು ಮತ್ತೆ ಒಳಗೆ ನೀರು ಒಳಗಡೆ ಹೋಗ್ಬಾರ್ದು. ಹಾಗೆ ನಾವು ಸುಮಾರು 1.5 ತಿಂಗಳು ಬಿಟ್ಟರೆ, 1.5 ತಿಂಗಳು ಬಿಟ್ಟರೆ ಅಷ್ಟೊತ್ತಿಗೆ ಅದು ರಸಮೇವ ಪರಿವರ್ತನೆ ಆಗುತ್ತೆ. 1.5 ತಿಂಗಳಿಂದ ಸುಮಾರು 1 ವರ್ಷ 2 ವರ್ಷ 3 ವರ್ಷ 4 ವರ್ಷಗಟ್ಟಲೆ ಕೂಡ ನಾವು ಆ ಮೇವನ್ನ ಹಾಗೆ ಇಡ್ಬೋದು. ಅದು ಹಾಗೆ ಇರುತ್ತೆ, ಏನು ಆಲ್ಮೋಸ್ಟ್ 90% ಏನು ಕೆಟ್ಟ ಹಾಗೆ ಇರುತ್ತೆ, ಏನು ಕೆಟ್ಟೋಗಿರಲ್ಲ. ಸೊ ರೈತರಿಗೆ ಯಾವಾಗ ಬೇಕಾಗುತ್ತೋ ಹಸಿಮೇವು, ಈಗ ಮಳೆಗಾಲದಾಗ ಹಸಿಮೇವು ಸಿಗ್ತಾ ಬೇಕಾಗಲ್ಲ, ಹಸಿಮೇವನ ಲಭ್ಯತೆ ಯಾವಾಗ ಇರಲ್ಲೋ ಅವಾಗ ಏನು ಮಾಡ್ಬೇಕು, ಅವರು ರಸಮೇವನ್ನ ಹಸುಗಳಿಗೆ ಕೊಡ್ಬೋದು. ಅವರು ಮನೇಲಿ ಎಷ್ಟು ಹಸು ಇದಾವೆ ಅದ್ರ ಮೇಲೆ, ಸಪೋಸ್ ಈಗ 5 ಹಸು ಇತ್ತಪ್ಪ ಅಂದರೆ ದಿನಕ್ಕೆ 1 ಹಸುಗೆ 30 ಕೆಜಿ ಅಂದರೆ ಅವ್ರಿಗೆ ದಿನಕ್ಕೆ 150 ಕೆಜಿ ಬೇಕಾಗುತ್ತೆ. 150 ಕೆಜಿ ದಿನಕ್ಕೆ ಬೇಕಂದರೆ ಅವ್ರು ಎಷ್ಟು ತಿಂಗಳವರೆಗೆ ಹಸಿಮೆ ಬೇಕಾಗುತ್ತೆ, ಅವ್ರಿಗೆ ಅಭಾವ ಇರುತ್ತೆ ಅಷ್ಟನ್ನ ಅವರು ಸಮಯವಾಗಿ ಪರಿವರ್ತನೆ ಮಾಡಿಕೊಂಡು ಹಸುಗಳಿಗೆ ಕೊಡ್ತಾ ಹೋಗ್ಬೋದು. ಹಾಗಾಗಿ ರಸಮೇವನ್ನು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ರಸಮೇವಲ್ಲಿ ರಸಮೇವು ಮಾಡಬೇಕಾದ್ರೆ ಒಟ್ಟು ಗಾಳಿ ಹೋಗ್ಬಾರ್ದು, ಗಾಳಿ ಹೋಗ್ಬಿಟ್ರೆ ಎಲ್ಲ ಮೇವು ಹಾಳಾಗ್ಬಿಡುತ್ತೆ. ಒಂದು ಎರಡನೇದು ಆ ಮೇವನ್ನ ಕೆಡ್ದಾಗ ಒಳಗಡೆ ಒಂದು ಲ್ಯಾಕ್ಟಿಕ್ ಆಸಿಡ್ ಅಂತ ಒಂದು ಆಮ್ಲ ಉತ್ಪತ್ತಿ ಆಗುತ್ತೆ, ಅಂದರೆ ಗಾಳಿ ರಹಿತ ಇದ್ದ ಮಾತ್ರ ಅದು ಆಮ್ಲ ಉತ್ಪತ್ತಿ ಆಗುತ್ತೆ. ಆ ಆಮ್ಲದ PH 1 ಇಂದ 2 ಇರುತ್ತೆ. ಆ ಒಂದು PH ಇದರಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ಆಯಿತು, ವೈರಸ್ ಆಯಿತು, ಫಂಗಸ್ ಯಾವುದು ಬೆಳೆಯಲ್ಲ. ಹಾಗಾಗಿ ಮೇವು ಸುರಕ್ಷಿತವಾಗಿ ಹುಷಾರಂಗಡಿ ಇರುತ್ತೆ. ಆಮೇಲೆ ಒಂದ್ಸಲ ಅದು ಓಪನ್ ಮಾಡಿದ್ಮೇಲೆ, ಸಲ ರಸಮೇವನ್ನ ಓಪನ್ ಮಾಡಿದ್ಮೇಲೆ ಅದು ಖಾಲಿಯಾಗಿ ಅದು ಕೊಡ್ತಾ ಹೋಗ್ಬೇಕು. ಈಗ ಒಂದು 1/2 ಆಯಿತು ಮತ್ತೆ ಇಲ್ಲ ನಾನು ಮತ್ತೆ ಮುಚ್ಚಿಕ್ತೀನಿ ಅಂತೇಳಿ ಆಗಲ್ಲ. ಒಂದ್ಸಲ ಓಪನ್ ಆಯ್ತಂದ್ರೆ ಗಾಳಿ ಒಳಗೆ ಹೋಯ್ತು ಅಂದ್ರೆ ಸೊ ಅದು ಕೆಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನ ದಿನ ಎಷ್ಟು ಬೇಕು ತಗೊಂಡು ಮತ್ತೆ ಮುಚ್ಚೋದು ಮತ್ತೆ ಡೈಲಿ ಆಗ್ತಾ ಒಟ್ಟದು ಅದನ್ನ ಓಪನ್ ಮಾಡಿದ್ಮೇಲೆ ಅದು ಖಾಲಿಯಾಗೋವರೆಗೂ ಅದನ್ನ ರಸಮೇವನ್ನ ಹಸುಗಳಿಗೆ ಕೊಡ್ತಾ ಹೋಗ್ಬೇಕು. ಸೊ ಅಂದ್ರೆ ಅವರು ಒಂದೊಂದು ಪ್ರಮಾಣದಲ್ಲಿ ಅವನ್ನ ಪ್ಯಾಕ್ ಮಾಡಿ ಇಡೋದು ಒಳ್ಳೇದು. ಹೌದೌದು, ಒಂದು ಒಂದೇ ಕಡೆ ಹೌದೌದು. ಅವ್ರಿಗೆ ಅಂದ್ರೆ ಸಪೋಸ್ ಏನಾದ್ರು ರಸಮೇವನ್ ಗುಂಡಿ ನೆಲದ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು 4-5 ಗುಂಡಿ ಮಾಡೋದು, ಒಂದು ಗುಂಡಿ ಕಾಲದ ಇನ್ನೊಂದು ಗುಂಡಿ ಆತರ ಒಂದು ದೊಡ್ಡ ಮಾಡಿ ಹಾಳು ಮಾಡೋದಕ್ಕಿಂತ ಅವ್ರಿಗೆ ಎಷ್ಟು ಬೇಕು ಅವ್ರ ಅವಶ್ಯಕತೆ ಎಷ್ಟಿದೆ, 2 ತಿಂಗಳು ಎಷ್ಟು ಬೇಕು, 3 ತಿಂಗಳು ಎಷ್ಟು ಬೇಕು. ಸೊ ಅಷ್ಟನ್ನು ಮಾಡ್ಕೊಂಡ್ರೆ ಒಳ್ಳೇದು. ಈ ತರ ಇಷ್ಟೊಂದು ಕ್ರಿಯಾಶೀಲವಾಗಿ ಅಥವಾ ತಾಂತ್ರಿಕತೆಗಳನ್ನ ಬಳಸ್ಕೊಂಡು ಹೈನುಗಾರಿಕೆ ಮಾಡುವಂಥವ್ರು ನಮ್ಮ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ಅಥವಾ ಕೊಪ್ಪಳ ಜಿಲ್ಲೆ ಆಗಿರ್ಬೋದು ರೈತರು ಇದ್ದಾರೆ ಸರ್? ಹೌದೌದು, ನಮ್ಮ ಡೈರಿ ಹೈನುಗಾರಿಕೆಯಲ್ಲಿ ತುಂಬಾ ಅಂದ್ರೆ ದೊಡ್ಡ ದೊಡ್ಡ ಫಾರ್ಮ್ಸ್ ಇದಾವಲ್ಲ, ಅದರಿಂದ ಹಿಡಿದು 10, 20, 30, 40 ವರ್ಷ ಆಗ್ತಾವಂತವ್ರು ಈ ಒಂದು ತಾಂತ್ರಿಕ ಉಪಯೋಗ ಮಾಡ್ತಾ ಇದಾರೆ. ಇಲ್ಲಿ ಬಸಾಪಟ್ಟಣ ಆಯ್ತು, ಸುತ್ತಮುತ್ತ ಏರು ಎಲ್ಲ ತುಂಬಾ ಜನ ಮಾಡ್ತಾ ಇದಾರೆ. ಅದಲ್ಲ ಇತ್ತೀಚೆಗೆ ಕುರಿ ಸಾಕಾಣಿಕೆಯಲ್ಲಿ ತೊಡಗಿದ ರೈತರು ಕುರಿ ಸಾಕಾಣಿಕೆಯಲ್ಲಿ ಅವರು ಕೂಡ ಈಗ ಅಂದ್ರೆ ಈಗ 50-60 ಕುರಿ ಅಂತ ಇರ್ತಕ್ಕಂಥವ್ರು, ಕಡಿಮೆ ಇರ್ತಕ್ಕಂಥವ್ರು 20-30 ಕುರಿ ಸಾಕುವಂತವ್ರು ಈ ಡ್ರಮ್ಗಳ ನೀರಿನ ಬ್ಯಾರಲ್ಗಳಲ್ಲಿ ಕೂಡ ಮಾಡ್ತಿದ್ದಾರೆ. ತುಂಬಾ ಜನ ಕುರಿ ಸಾಕಾಣಿಕೆ ಈಗ ಈ ಒಂದು ರಸಮ ತಾಂತ್ರಿಕತೆಯನ್ನ ಅವರಲ್ಲೇ ಇತ್ತೀಚೆಗೆ ನಾವು ಕಾಣ್ತಾ ಇದ್ದೀವಿ ಈಗ. ಅಂದ್ರೆ ಅವರು ಸೇಫ್ ಆಗಿ ಇಟ್ಕೊಳ್ತಾರೆ. ಹೌದು ಹೌದು ಹೌದು, ಬೇಕಾದಾಗ ಒಂದು ಡ್ರಮ್ ಅನ್ನು ಬಳಸಬಹುದು. ಆಮೇಲೆ ಕಂಪನಿ ಅವರು ಒಂದು ಬ್ಯಾಗ್ ಬಂದಿದೆ, ಕಂಪನಿ ಅವರು 1 ಟನ್ ಕೆಪಾಸಿಟಿ ಅಷ್ಟು ಬ್ಯಾಗ್ ಅದು ಜಿಪ್ ಇರುತ್ತೆ. ಸೊ ನಾವು 1 ಟನ್ ಅಷ್ಟು ಒಂದು ಬ್ಯಾಗ್ ಹಾಕ್ಬಹುದು. ಸುಮಾರು ಈಗ ನಮ್ಗೆ ಎಷ್ಟು ಬೇಕು, ಎಷ್ಟು ಕುರಿಗಳು, ಕುರಿಗಳು ಸಾಮಾನ್ಯ 3 ಕೆಜಿ ಒಂದೇನೆ ಬೇಕಾಗುತ್ತೆ, 50 ಕುರಿ ಎಷ್ಟಾಗುತ್ತೆ. ಸೊ ಒಂದು ಬ್ಯಾಗ್ ಎಷ್ಟು ಹಾಕ್ಬೋದು, 1 ಟನ್ ಅಂದ್ರೆ ಎಷ್ಟು ಬೇಕಾಗುತ್ತೆ, ಆ ಥರ ಬ್ಯಾಗ್ ಮಾಡ್ಬಿಟ್ಟು ನಾವು ಅದ್ರ ಕೂಡ ಮಾಡ್ತಾ ಇದಾರೆ. ಹೈನುಗಾರಿಕೆ ಮಾಡೋರು ಮಾಡ್ತಾ ಇದಾರೆ, ಮತ್ತೆ ಕುರಿ ಸಾಕಾಣಿಕೆ ಮಾಡೋರು ಕೂಡ ರಸಮೇವನ್ನ ಈ ಒಂದು ವಿಧಾನದಿಂದ ಮೇವನ್ನ ವರ್ಷ ಪೂರ್ತಿ ಕೊಡ್ತಿದ್ದಾರೆ. ಈಗ ನಮ್ಮ ಹೈನುಗಾರಿಕೆಯಲ್ಲಿ ತೊಡ್ಕೊಂಡಿರ್ತಕ್ಕಂಥ ರೈತರು ಏನಿದ್ದಾರೆ ಅಥವಾ ಹೈನುಗಾರಿಕೆ ಉದ್ಯಮಿಗಳೇನಿದ್ದಾರೆ, ಬಹಳಷ್ಟು ಮೇಜರ್ ಆಗಿ ಎದುರಿಸ್ತಾ ಇರತಕ್ಕಂಥದ್ದು ಆ ಪಶುಗಳಿಗೆ ಬರ್ತಕ್ಕಂಥ ರೋಗಗಳು. ಈ ರೋಗಗಳು ಯಾವ್ಯಾವ ಇದಾವೆ, ಹೆಚ್ಚಾಗಿ ಯಾವ್ಯಾವ ತಳಿಗಳಿಗೆ ಯಾವ ತರದ ರೋಗಗಳು ಬರ್ತವೆ, ತಳಿಗೆ ವೈವಿಧ್ಯಮಯವಾಗಿದೆಯಾ ಇಲ್ಲ ಅಥವಾ ಒಂದೇ ರೀತಿಯ ರೋಗಗಳು ಎಲ್ಲಾ ತಳಿಗಳಿಗೂ ಬರ್ತದ, ಮುಖ್ಯವಾಗಿ ಯಾವ್ಯಾವ ರೋಗಗಳು ಬರ್ತವೆ, ಅವುಗಳನ್ನ ಹತೋಟಿ ಮಾಡೋದು ಹೇಗೆ ಅಂತ. ಸಾಮಾನ್ಯವಾಗಿ ಅದು ರೋಗ ತಳಿ ಮೇಲಂತ ಹೋಗಲ್ಲ, ಈ ನಮ್ಮ ಜವಾರಿ ಹಸುಗಳು ಸ್ವಲ್ಪ ರೋಗ ಕಡಿಮೆ ಇರುತ್ತೆ. ಬಟ್ ನಮ್ಮ ಏನು ಎಕ್ಸೋಟಿಕ್ ಬ್ರೀಡ್ಸ್ ಹೇಳ್ತಾರೆ, ವಿದೇಶಿ ತಳಿ ಇದಾವಲ್ಲ, ಹೆಚ್ ಎಫ್ ಜರ್ಸಿ ಇದಾವಲ್ಲ, ಶುದ್ಧ ತಳಿಗಳು, ಅವು ಸ್ವಲ್ಪ ಜಾಸ್ತಿ ರೋಗ ಬರ್ತವೆ. ಆದರೆ ಮೇಜರ್ ಬರ್ತಕ್ಕಂಥ ರೋಗಗಳು ಎಲ್ಲ ಸೇಮ್ ಎಲ್ಲವೂ. ಅದ್ರಲ್ಲಿ ನಾವು ಡಿವೈಡ್ ಮಾಡ್ತೇವೆ, ಒಂದು ಬ್ಯಾಕ್ಟೀರಿಯಲ್ ರೋಗಗಳು, ವೈರಸ್ ರೋಗಗಳಂತ ಬರ್ತವೆ, ಆಮೇಲೆ ಮತ್ತು ಜಂತು ಹುಳುಗಳಂತ ಇರ್ತವೆ. ಸೊ ಹಾಗಾಗಿ ಈಗ ಮೇನ್ ಯಾವ್ದಪ್ಪ ರೋಗ ಬರ್ತಾವ ಅಂದ್ರೆ ಒಂದು FMD ಅಂತ ಬರುತ್ತೆ, ಕಾಲು ಮತ್ತು ಬಾಯಿ ಜ್ವರ ಅಂತೇಳಿ, ಅದು ಒಂದು ಅದು ವೈರಾಣು ರೋಗ ಅದು. ಸೊ ಆ ರೋಗ ಬಂತು ಅಂದ್ರೆ ಹಸುಗಳು ಸಾಮಾನ್ಯವಾಗಿ ಏನಂತಪ್ಪ ಅಂದ್ರೆ ಆ ರೋಗ ಹೆಂಗೆ ರೋಗ ಲಕ್ಷಣ ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ ಅದ್ರ ಬಾಯಲ್ಲಿ ನೀರು ಗುಳ್ಳೆಗಳಾಗ್ತವೆ, ಅದು ಗುಳ್ಳೆಗಳ ಕ್ರಮಣ ಹೊಡೆದ್ಬಿಟ್ಟು ಅಲ್ಲಿ ಅಲ್ಸರ್ಸ್ ಆಗ್ತವೆ, ಹುಣ್ಣಾಗ್ತವೆ. ಹುಣ್ಣಾದಾಗ ಬಾಯಿಂದ ಒಂದೇ ಸಮಯ ಜ್ವಲ್ ಸುರಿತಾಗುತ್ತೆ. ಆ ಹುಣ್ಣುಗಳ ಬಾಯಲ್ ಅಷ್ಟೇ ಅಲ್ಲದೆ ಮತ್ತೆ ಕಾಲುಗಳ ಮಧ್ಯೆ ಗೊರಸುಗಳ ಮಧ್ಯೆ ಕೂಡ ಹುಣ್ಣುಗಳಾಗಿ ಕೆಲವು ಟೈಮಲ್ಲಿ ನೊಣ ಕೂದಲ್ಲಿ ಹುಳುಗಳು ಆಗ್ತವೆ. ಸೊ ಇದು ತುಂಬಾ ಸಿವಿಯರ್ ಈ ರೋಗ ಇದೆ ಹಸುಗಳಲ್ಲಿ. ಹಸು, ಎಮ್ಮೆ, ಕುರಿ, ಮೇಕೆಗಳು ಕೂಡ ಈ ರೋಗ ಕಾಣಿಸಿಕೊಳ್ಳುತ್ತೆ. ಸೊ ಈ ರೋಗ ಬಂತು ಅಂದ್ರೆ ನೆಕ್ಸ್ಟ್ ಅದು ರೋಗ ಬಂದು ಏನಾದ್ರು ಹಸುಗಳು ಏನಾದರೂ ಬದುಕೊಂಡ್ರೆ ಅದೊಂದು ಕಂಟ್ರೋಲ್ ಬಂದರೂ ಕೂಡ ನೆಕ್ಸ್ಟ್ ಮುಂದೆ ಗರ್ಭ ಕಟ್ಟೋದಾಗಲಿ, ಆಮೇಲೆ ಹಾಲು ಇಳುವರಿ ಎಲ್ಲ ಕೂಡ ಕಡಿಮೆ, ಗರ್ಭ ಕಟ್ಟದು ಬೇಗ ಕಟ್ಟಲ್ಲ, ಆಮೇಲೆ ಒಂದು ಹಾಲು ಇಳುವರಿ ತುಂಬ ಕಡಿಮೆ ಆಗುತ್ತದೆ. ಆಮೇಲೆ ಚಿಕ್ಕ ವಯಸ್ಸಿನ ಕರುಗಳಿಗೆ ಮತ್ತು ವಯಸ್ಸು ಆಗಿರ್ತಕ್ಕಂಥ ಹಸುಗಳಿಗೆ ಏನಾದ್ರು ಬಂತು ಅಂದ್ರೆ ಆ ಸೊಮ್ಮೆಗಳಿಗೆ ಅವು ಸಾವಿನ ಪ್ರಮಾಣ ಜಾಸ್ತಿ ಇರ್ತದೆ. ಇದು ಒಂದು ತುಂಬ ದೊಡ್ಡ ರೋಗ ನಮ್ಮ ಜಾನುವಾರುಗಳಲ್ಲಿ. ಇದಲ್ಲದಲ್ಲೇ ಇನ್ನೊಂದು ಗಂಟಲು ಬೇನೆ ಅಂತ ಬರುತ್ತೆ, ಆಮೇಲೆ ಇನ್ನೊಂದು ಚಪ್ಪೆ ರೋಗ ಅಂತ ಬರ್ತವೆ. ಇವು ಮೂರು ರೋಗಗಳು ಮೇನ್ ನಮ್ಮ ಹಸುಗಳೆಲ್ಲ, ಸುಮತ್ತು ಕುರಿ ಮತ್ತು ಮೇಕೆಗಳಲ್ಲಿ. ಈ ಮೂರು ರೋಗಗಳ ವಿರುದ್ಧ ಹೇಳಿದ್ರೆ ನಿಮಗೆ ಕಾಲು ಮತ್ತು ಬಾಯಿ ಜ್ವರಕ್ಕೆ ವರ್ಷಕ್ಕೆ 2 ಸಲ ಲಸಿಕೆ ಕೊಡ್ತಾರೆ, ಇಲಾಖೆಯಿಂದ ಕೊಡ್ತಾರೆ. ಪ್ರತಿ ಊರಿಗೆ ಹೋಗ್ಬಿಟ್ಟು ಅವರೇ ಹೋಗ್ಬಿಟ್ಟು ಜನವರಿಲಿ ಒಂದು ಟೈಮು ಮತ್ತು ಜೂನ್ ಜುಲೈ ಒಂದು ಟೈಮು ಅದಕ್ಕೆ ಲಸಿಕೆ ಕೊಡ್ತಾರೆ. ಮತ್ತು ಗಂಟಲು ಬೇನೆ, ಗಂಟಲು ಬೇನೆ ಕೂಡ ಅದು ಬ್ಯಾಕ್ಟೀರಿಯಾ ಬರ್ತಕ್ಕಂಥ ಒಂದು ರೋಗ, ಅದು ಕೂಡ ವರ್ಷದಲ್ಲಿ 1 ಸಲ ಇಲ್ಲ 2 ಸಲ ಕೂಡ ಅದಕ್ಕೆ ಲಸಿಕೆ ಇದೆ. ಆಮೇಲೆ ಇನ್ನೊಂದು ಚಪ್ಪೆ ರೋಗ ಅಂತ ಬರುತ್ತೆ. ಚಪ್ಪೆ ರೋಗ ಅಂತ ಬಂದಾಗ ಹಸುಗಳು ಎಲ್ಲಿ ಜಾಸ್ತಿ ಮಾಂಸ ಕಂಡಿರ್ತಕ್ಕಂಥ ಒಂದು ಜಾಗದಲ್ಲಿ ಒಳಗಡೆ ಅದು ಆ ರೋಗ ಕೊಳೆದು ಹೋಗ್ತವೆ ಮಾಂಸ, ಆ ಒಂದು ಜಾಗದಲ್ಲಿ ಹಸು ಕುಂಡುತ್ತವೆ. ಸೊ ಹಾಲಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಒಂದು ರೋಗ ಕೂಡ ಲಸಿಕೆ ಇದೆ, ಎಲ್ಲ ರೋಗಗಳಿಗೂ ನಮ್ಮ ಲಸಿಕೆ ಇದೆ. ಹಾಗಾಗಿ ರೈತರು ತಪ್ಪದೆ ವರ್ಷಕ್ಕೆ ಈ ಮೂರು ಲಸಿಕೆ, ಕಾಲು ಮತ್ತು ಬಾಯಿ ಜ್ವರ, ಗಂಟಲ ಮೇಲೆ ಮತ್ತು ಚಪ್ಪೆ ರೋಗ, ಈ ಮೂರು ರೋಗಕ್ಕೆ ಮಾತ್ರ ತಪ್ಪದೆ ಅವ್ರು ಲಸಿಕೆ ಹಾಕಿಸಿದಪ್ಪ ಅಂದರೆ ಅದ್ಬಿಟ್ಟು ಅಂಥ ಮೇಜರ್ ಯಾವುದು ಬರಲ್ಲ. ಅದ್ಬಿಟ್ರೆ ಇನ್ನೊಂದು ನರಡಿ ರೋಗ ಅಂತ ಬರುತ್ತೆ, ಆಂಥ್ರಾಕ್ಸ್ ಅಂತ ಹೇಳ್ತಾರೆ, ಅದು ಪ್ರಾಣಿಗಳಿಂದ ಮನುಷ್ಯಕ್ಕೆ ಬರ್ತಕ್ಕಂಥ ರೋಗ ಕೂಡ ಅದು ಆಂಥ್ರಾಕ್ಸ್ ಅಂತೇಳಿ. ಸೊ ಅದು ಇತ್ತೀಚೆಗೆ ಅಲ್ಲಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ. ಸೊ ಅದರಲ್ಲಿ ಅದಕ್ಕೂ ಲಸಿಕೆ ಇದೆ, ಆರೋಗ್ಯ ಬಂದು 24 ತಾಸುಗಳಲ್ಲಿ ಹಸುಗಳು ಸಾಯ್ತವೆ. ಸೊ ಯಾರಾದರೂ ಊರಲ್ಲಿ ಹಸುಗಳು ಆಯಿತು, ಎಮ್ಮೆ ಆಯಿತು, ಕುರಿ ಮೇಕೆ ಆಯಿತು, ಏನಾದರೂ ಅಕಸ್ಮಾತ್ ಸಾಯ್ತಾ, ಬೆಳಗ್ಗೆ ಚೆನ್ನಾಗಿತ್ತು, ಸಾಯಂಕಾಲ ಸತ್ತ ಹೊಡ್ತಪ್ಪ ಅಂತ ಹೇಳಿದ್ರೆ ಸೊ ಅಬ್ಸರ್ವ್ ಮಾಡಬೇಕು. ಅದು ಎಲ್ಲ ಓಪನಿಂಗ್ಸ್, ಮೂಗು, ಬಾಯಿ, ಕಿವಿ, ಕಣ್ಣು ಮತ್ತು ಗೋದವರ ಎಲ್ಲ ಕಡೆ ರಕ್ತಸ್ರಾವ ಆಗ್ತಿರ್ತದೆ. ರಕ್ತಸ್ರಾವ ಅಂದ್ರೆ ಅದು ರಕ್ತ ಎಪ್ಪುಗಟ್ಟ ರಕ್ತ ಸುಮ್ಮನೆ ಹೋಗ್ತಾ ಇರುತ್ತೆ. ಸೊ ಆ ತರ ಒಂದು ಏನಾದ್ರು ಲಕ್ಷಣ ಕಂಡು ಬಂತ ಅಂದ್ರೆ ಇಮ್ಮಿಡಿಯೇಟ್ ಡಾಕ್ಟರ್ ಆತರದ ಪಶುವೈದ್ಯರು ತಿಳಿಸ್ಬಿಟ್ಟು ಅದು ಅಂತರಿಸ್ ಹೋಗಂತ. ಅದು ಮನುಷ್ಯನ ಬರೋದ್ರಿಂದ ಅದು ಯಾರು ಮುಟ್ಟಕ್ಕೆ ಹೋಗ್ಬಾರ್ದು. ಅದು ಮುಟ್ಟದಾಗ್ಲಿ, ಆಮೇಲೆ ಅದು ಕುರಿಗಳು ಮತ್ತೆ ಅದನ್ನ ಕಟ್ ಮಾಡಿ ಅದನ್ನ ಮಾಂಸ ಉಪಯೋಗ ಮಾಡೋದಾಗ್ಲಿ ಮಾಡಬಾರ್ದು. ಅದನ್ನ ಡಾಕ್ಟರ್ ಒಂದು ಇದರಲ್ಲಿ ಸುಪರ್ದಿಯಲ್ಲಿ ಅದನ್ನ ಮಣ್ಣು ಮಾಡ್ಬೇಕು. ಅದನ್ನ ಮಣ್ಣು ಮಾಡೋದು ಯಾವ ತರ ಅಂತೇಳಿ ಗುಂಡಿ ತೆಗ್ಬಿಟ್ಟು ಸುಣ್ಣ ಹಾಕ್ಬಿಟ್ಟು ಮತ್ತೆ ಆ ಒಂದು ಬಾಳೆ ಹಾಕ್ಬಿಟ್ಟು ಮತ್ತೆ ಮೇಲೆ ಸುಣ್ಣ ಹಾಕ್ಬಿಟ್ಟು ಇಟ್ಕೊಂಡು ಪ್ಯಾಕ್ ಮಾಡಬೇಕು. ಆ ಸತ್ತ ಇರತಕ್ಕಂಥ ಕೊಟ್ಟಿಗೆ ಐತಲ್ಲೆಲ್ಲ ಸ್ವಲ್ಪ ಡಿಸ್ಇನ್ಫೆಕ್ಷನ್ ಮಾಡ್ಬೇಕಾಗತ್ತೆಲ್ಲ, ಫಾರ್ಮಲಿಂದ ಇದು ಮಾಡೋದು, ಸ್ವಲ್ಪ ಇಲ್ಲ ಹುಲ್ಲ ಬೆಂಕಿ ಹಚ್ಚೋದು, ಆ ಥರ ಮಾಡೋದ್ರಿಂದ ಆ ಬ್ಯಾಕ್ಟೀರಿಯಾ ಸ್ಪೋರ್ಸ್ ಆಯ್ತವೆ. ಇಲ್ಲ ಆ ಥರ ಮಾಡಿಲ್ಲ ಅಂದ್ರೆ ಅಂತಪ್ಪ ಅಂದ್ರೆ ಆ ಬ್ಯಾಕ್ಟೀರಿಯಾ ಏನು ಅಂತರ ಸ್ಪೋರ್ಸ್ ಇದಾವಲ್ಲ ಸುಮಾರು 100 ವರ್ಷಗಳಲ್ಲೇ ಕೂಡ ಮಣ್ಣ ಇರ್ತಾವೆ. ಸೊ ಅವನ್ನ ಆದಷ್ಟು ಆ ಜಾಗ ಪೂರ್ತಿ ನಾವು ಅದನ್ನ ಡಿಸ್ಇನ್ಫೆಕ್ಷನ್ ಮಾಡಿರೋದನ್ನ. ಸೊ ನಮ್ಗೇನು ಮುಂದೆ ಆ ರೋಗನ ಹತೋಟಿ ಮಾಡಬಹುದು. ಈ ಆಂಥ್ರಾಕ್ಸ್ನ ಪ್ರಕರಣಗಳು ಹೆಚ್ಚಿದೆ ಇಲ್ಲ ಅಷ್ಟೊಂದಿಲ್ಲ, ವರ್ಷದಲ್ಲಿ 1-2 ಸಿಗ್ತಾವೆ. ಇಮ್ಮಿಡಿಯೇಟ್ ಅದನ್ನ ಐರ್ನ ಬ್ಲಾಕ್ ಮಾಡಿ ಅದನ್ನ ಹತೋಟಿ ತರ್ತಾರೆ. ಇಲಾಖೆಗೆ ಇವೆಲ್ಲ ಗಮನಕ್ಕೆ ಬರ್ತದೆ. ಹೌದೌದು ಹೌದು. ರೈತರಲ್ಲೂ ಕೂಡ ಸ್ವಲ್ಪ ಇದ್ರ ಬಗ್ಗೆ ಒಂದು ತಿಳುವಳಿಕೆ ಇದೆ, ಅವೇರ್ನೆಸ್ ಇದೆ. ಸೊ ಹಾಗಾಗಿ ಆ ಥರ ಏನೋ ಸಡನ್ ಅಕಸ್ಮಾತ್ ಏನೋ ಸಾಯ್ತು ಅಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಸತ್ತ ತಕ್ಷಣ ಏನು ಮಾಡ್ತದೆ, ಬಾಯಲ್ಲಿ ಮೂಗಲ್ಲಿ ಎಲ್ಲೆಲ್ಲ ಓಪನಿಂಗ್ ಕನೆಕ್ಸ್ ಇದೆ ಬಾಡಿಲಿ ಎಲ್ಲ ಕಡೆ ರಕ್ತ ಬರ್ತಿರುತ್ತೆ. ಅದು ರಕ್ತ ಈ ರಕ್ತ ಎಪ್ಪುಗಟ್ಟಲ್ಲ, ಸೊ ಹಂಗಾಗಿ ರಕ್ತ ಜಾಸ್ತಿ ಹೋಗ್ತಾ ಇರುತ್ತೆ. ಸೊ ಅದು ಒಂದು ಇಂಡಿಕೇಶನ್, ಅದು ಇದು ಆಂಥ್ರಾಕ್ಸ್ ಅಂತ ಹೇಳಿ. ಇದು ಇಷ್ಟು ಮೆನ್ಸ್. ಇದು ಬಿಟ್ಟರೆ ಮತ್ತೆ ಜಂತುಗಳು ಒಂದು ಬಾಧೆ ಇರುತ್ತೆ ಜಂತುಗಳದ್ದು, ಅದನ್ನ ರೆಗ್ಯುಲರ್ ಆಗಿ 2 ತಿಂಗಳು 1 ಸಲ 3 ತಿಂಗಳು 1 ಸಲ ಜಂತುಗಳ ಔಷಧಿನ ತುಳಿಗೆ ಮತ್ತು ಕುರಿಗಳಿಗೆ ಕೊಡ್ತಾ ಹೋದ್ರೆ ಏನು ಸಮಸ್ಯೆ ಆಗಲ್ಲ. ಸೊ ಇವತ್ತು ವಿಜ್ಞಾನ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಹೈನುಗಾರಿಕೆ ಇರಲಿ, ಕೃಷಿ ಇರಲಿ, ಕುರಿ ಸಾಕಾಣಿಕೆ ಇರಲಿ, ಕೋಳಿ ಸಾಕಾಣಿಕೆ ಇರಲಿ, ಎಲ್ಲದೂ ಒಂದು ಕ್ರಮಬದ್ಧವಾಗಿ ವೈಜ್ಞಾನಿಕ ಪದ್ಧತಿಯಲ್ಲಿ ಆಗಬೇಕು ಅಂತಕ್ಕಂಥದ್ದು ರೈತರಿಗೂ ಆ ಥರದೊಂದು ಬೇಡಿಕೆ ಇದೆ. ಆಮೇಲೆ ಈ ಬಗ್ಗೆ ತರಬೇತಿಗಳನ್ನು ನೀಡೋದಾಗಲಿ ಅಥವಾ ಈ ಬಗ್ಗೆ ರೈತರಿಗೆ ಹೆಚ್ಚು ಜಾಗೃತಿ ಮೂಡಿಸೋದಕ್ಕೆ ಕಾರ್ಯಾಗಾರಗಳನ್ನು ರೂಪಿಸೋದಾಗಲಿ ಇದೆಲ್ಲ ನಡೀತಾ ಇದೆಯಾ, ಹೇಗೆ? ಹೌದು, ಇಲಾಖೆಯಿಂದ ಕೂಡ ಕಾಲಕಾಲಕ್ಕೆ ಅವರು ತರಬೇತಿಯನ್ನು ಕೊಡ್ತಾರೆ. ಎಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ತರಬೇತಿ ಕೇಂದ್ರ ಇಲಾಖೆ ವತಿಯಿಂದ ಕೂಡ, ಅದಲ್ಲದೆ ಮತ್ತೆ ಇನ್ನೊಂದು ಪ್ರತಿ ಜಿಲ್ಲೆಗೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಅಂತ ಇರುತ್ತೆ. ಅದು ಐ ಸಿ ಆರ್ ಅಂಡರ್ ಒಳಗೊಂಡಿರುತ್ತೆ. ಈ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅಂಡರ್ ಸುಮಾರು ಒಂದು ನಮ್ಮ ಕೊಪ್ಪಳ ಹೆಚ್ಚಿಗೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ. ಅದೇ ರೀತಿ ಬಳ್ಳಾರಿಯಲ್ಲಿ ಕೂಡ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ, ರಾಯಚೂರಲ್ಲಿ ಇದೆ, ಈ HK ರೀಜನ್ ಎಲ್ಲ ಜಿಲ್ಲೆಯಲ್ಲಿ ಕೂಡ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ. ರೈತರು ನಮ್ಮಲ್ಲಿ ಬಂದರೆ ಉಚಿತವಾಗಿ ನಾವು ಕುರಿ ಸಾಕಾಣಿಕೆ ಆಯಿತು, ಹೈನುಗಾರಿಕೆ ಆಯಿತು, ಕೋಳಿ ಸಾಕಾಣಿಕೆ ಆಯಿತು, ಯಾವುದೇ ತರಬೇತಿ ಕೇಳಿದ್ರೆ ಕೂಡ ಅವ್ರಿಗೆ ಇಲ್ಲಿ ನಮಗೆ ಒಂದು ತರಬೇತಿ ಕೇಂದ್ರ ಇದೆ, ವಸತಿ ವ್ಯವಸ್ಥೆ ಇದೆ, ಊಟ ವ್ಯವಸ್ಥೆ ಕೂಡ ಇದೆ. ಸೊ ಹಾಗಾಗಿ ರೈತರು ಒಂದು ಗುಂಪಾಗಿ ಒಂದು 20 ಜನ 30 ಜನ ಒಂದು ಗುಂಪು ಮಾಡ್ಕೊಂಡು ಬಂದರೆ SLC ಗ್ರೂಪ್ಸ್ ಆಯಿತು, ಈಗ ಆಸಕ್ತಿ ರೈತರು ಈಗ ಒಬ್ಬರು ದಿನ ಒಬ್ಬರು ಬರ್ತಾರೆ, ನಾವು ಮತ್ತೆ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿದ್ದೇವೆ, ಆ ರಿಜಿಸ್ಟರ್ ಎಲ್ಲ ಎಂಟ್ರಿ ಮಾಡ್ಕೊಂತಾರೆ ಹೆಸರುಗಳನ್ನ, ಅವ್ರು ಯಾವ ಥರ ಬೇಕು ಅಂತೇಳಿ. ಯಾವಾಗ ಅದು ಒಂದು 20 ಜನ 30 ಜನ ಹಾಕ್ತಾರೆ ನಮಗೆ ಆ ಒಂದು ಲಿಸ್ಟ್, ಅವಾಗ ಅವ್ರಿಗೆ ನಾವು ಕರೆ ಮಾಡಿ ನಾವು ತರಬೇತಿ ಮಾಡ್ತಾ ಇದ್ದೇವೆ ಹೈನುಗಾರಿಕೆ ಅವ್ರಿಗೆ ಯಾವ ವಿಷಯ ಅವ್ರಿಗೆ ಆಸಕ್ತಿಯನ್ನು ಅವ್ರಿಗೆ ಕರೆ ಮಾಡಿ ಅವ್ರನ್ನ ಒಂದು ತರಬೇತಿ ನಾವು ನಡೆಸಿಕೊಡ್ತೀವಿ ಸರ್. ಇಲ್ಲಿ ಪ್ರತಿ ವರ್ಷ ನಡೀತಾ ಇರ್ತದೆ KVK ಒಳಗಡೆ? ಹೌದು, ಪ್ರತಿ ವರ್ಷ ತರಬೇತಿ ಕೊಡ್ತೀವಿ ನಾವು. ಮತ್ತೆ ಇಲ್ಲಿ ಬಂದವರು ಕೂಡ ತರಬೇತಿ ಕೊಡ್ತೇವೆ, ಮತ್ತೆ ನಾವು ಅದರ ಊರುಗಳಿಗೆ ಹೋಗ್ಬಿಟ್ಟು ಕೂಡ ಅದೇ ಹೊರಾವರಣ ತರಬೇತಿ ಹೇಳ್ತೇವೆ. ಇದು ಒಳಾವರಣ ತರಬೇತಿ, ಇಲ್ಲಿ ಬಂದವರಿಗೆ ನಾವು ನಮ್ಮಲ್ಲೇ ನಮ್ಮ ಟ್ರೈನಿಂಗಲ್ಲೇ ತರಬೇತಿ ಕೊಟ್ಟವರಿಗೆ ವಸತಿ ವ್ಯವಸ್ಥೆ ಮಾಡಿ ಊಟ ವ್ಯವಸ್ಥೆ ಮಾಡಿ ಇಲ್ಲಿ ಕೊಡ್ತೇವೆ. ಇಲ್ಲಪ್ಪ ಬರೋಕ್ಕಾಗಲ್ಲ ಅಂದ್ರೆ ನಾವೇ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೇ ಒಂದು ಗುಂಪು ಇತ್ತಪ್ಪ ಅಂದ್ರೆ ಒಂದು 20 ಜನ 35 ಗುಂಪು ಇತ್ತಂದ್ರೆ ನಾವೇ ಅವ್ರಿಗೆ ಅವ್ರು ಇರ್ತಕ್ಕಂಥ ಒಂದು ಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೂಡ ನಾವು ತರಬೇತಿ ಕೊಡ್ತೇವೆ ಅವರಿಗೆ, ಅದೇ ಊರಲ್ಲಿ ಕೂಡ ತರಬೇತಿ ಕೊಡ್ತಾರೆ. ಹೊರಾವರಣದಲ್ಲಿ ಎಷ್ಟು ದಿನದವರೆಗೂ ತರಬೇತಿ ಮಾಡ್ಲಿಕ್ಕೆ ಸಾಧ್ಯ ಇದೆ? ಹೊರಾವರಣ ಒಂದಿನ ಅಷ್ಟೇ, ಒಂದಿನ ಇಟ್ಕೊಳ್ತೇವೆ. ಇಲ್ಲಿ ಒಳಾವರಣ ಅಂದ್ರೆ ನಮಗೆ ಸುಮಾರು ನಾವು ವಾರ ಆಯ್ತು, 10 ದಿನ ಆಯ್ತು. ಈ ತಿಂಗಳ ಮುಂದೆ ಆಗಸ್ಟ್ ನಾವು ಒಂದು ತರಬೇತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದು ಅಸ್ಕಿಂತಲ್ಲಿ ಭಾರತೀಯ ಕೌಶಲ್ಯ ಅಭಿವೃದ್ಧಿ ಸಂಸ್ಥೆಯಿಂದ ಒಂದು ಸ್ಪಾನ್ಸರ್ಡ್ ಟ್ರೈನಿಂಗ್ ಇದೆ. ಅದು ಅದರಲ್ಲಿ 30 ದಿನಕ್ಕೆ ನಾವು 25 ಜನ ನಮ್ಮ ರೈತರುಗಳಿಗೆ ಕೋಳಿ ಸಾಕಾಣಿಕೆ ತರಬೇತಿ ಕೊಡ್ತಾ ಇದ್ದೇವೆ. ಸೊ ನಮ್ಮ ತುಂಬ ಲಾಂಗ್ ಟರ್ಮ್ ಅಂದರೆ 2-3 ಡೇಸ್ ಅಂತ ಹೇಳಿದ್ರೆ ನಾವು ಇಲ್ಲಿ ನಮ್ಮಲ್ಲಿ ನಮ್ಮ ಒಂದು ಇದರಲ್ಲಿ KVKಯಲ್ಲಿ ನಾವು ತರಬೇತಿ ಕೊಡ್ತೇವೆ. ಒಂದ್ ದಿನ 2 ದಿನ ಅಂತೇಳಿ ನಾವು ರೈತರ ಇದರಲ್ಲಿ ಸಹಾಯ ಕೊಟ್ಬಿಟ್ಟು ತರಬೇತಿ ಕೊಡ್ತೀವಿ. ರೈತರು ನಿಮ್ಮ ತರಬೇತಿಯ ಲಾಭವನ್ನು ಪಡ್ಕೊಳ್ಳಕ್ಕೆ ಸುಲಭ. ರೈತರು ಅಲ್ಲದೆ ಇರೋರು ಸಹಿತ ಈ ಬಗ್ಗೆ ಆಸಕ್ತಿ ಇರ್ತಾರೆ, ತಾವು ಹೈನುಗಾರಿಕೆಯಲ್ಲಾಗಿರ್ಬೋದು ಕುರಿ ಕೋಳಿ ಸಾಕಾಣಿಕೆಯಲ್ಲಿ ಬದುಕನ್ನು ಕಟ್ಕೋಬೇಕು ಅಂತಕ್ಕಂತ ಒಂದು ಯುವ ಸಮುದಾಯ ಒಂದ್ ಕಡೆ ಇರ್ತದೆ, ಅಂತವ್ರಿಗೆ ಈ ತರಬೇತಿಗೆ ಬರ್ಲಿಕ್ಕೆ ಅವಕಾಶ ಇದೆಯಾ? ಅವ್ರಿಗೆ ಇಲಾಖೆಯಿಂದ ಯಾವ ರೀತಿ ಸಪೋರ್ಟ್ ಸಿಗ್ತದೆ? ಇತ್ತೀಚಿನ ದಿನಗಳಲ್ಲಿ ರೈತ ಹೊಲದಲ್ಲಿ ಈಗ ಬ್ಯಾಂಕ್ ಕೆಲಸ ಮಾಡ್ತಕ್ಕಂಥವ್ರು, ಕೆಲವು ಸಾಫ್ಟ್ವೇರ್ ಇಂಜಿನಿಯರ್ಸ್, ಅವರು ತುಂಬಾ ಆಸಕ್ತಿ ಹೈನುಗಾರಿಕೆ ಮತ್ತು ಕುರಿ ಸಾಕಾಣಿಕೆ ತುಂಬಾ ಆಸಕ್ತಿ ತೋರಿಸ್ತಿದ್ದಾರೆ. ಸೊ ಆ ಥರ ಒಂದು ಗುಂಪುಗಳು ನಮ್ಮಲ್ಲಿದೆ. ಸೊ ಯಾರು ಆಸಕ್ತಿ ಇದ್ರೆ ಅವ್ರಿಗೆಲ್ಲ ಕೊಡ್ತೀವಿ. ರೈತರಂತಲ್ಲ, ಯಾರು ಆಸಕ್ತಿ ಇದಾರೋ ಅವ್ರಿಗೆ ಕೂಡ ನಾವು ನಮ್ಗೆ ಎಷ್ಟು ಸಾಧ್ಯ ತರಬೇತಿ ಕೊಟ್ಟವ್ರಿಗೆ ಅವ್ರಿಗೆಲ್ಲ ನಾವು ಫಾಲೋ ಮಾಡ್ತೇವೆ. ಇಲಾಖೆಯಿಂದ ಅಂದ್ರೆ ಈಗ ನಮ್ಮಲ್ಲಿ ಸ್ಕೀಮ್ಸ್ ಇದಾವೆ ಇಲಾಖೆಯಲ್ಲಿ, SC/TS ಇಂದ ಬರುತ್ತೆ, SC/ST ಸಪೋರ್ಟ್ ಸ್ಕೀಮ್ ಇದೆ, ಅಮೃತ ಯೋಜನೆ ಅಂತ ಬರುತ್ತೆ, ಕುರಿಗಳು ಕೊಡ್ತಾರೆ. ಆಮೇಲೆ ನಮ್ಮಲ್ಲಿ RKVY ಅಂತ ಬರುತ್ತೆ, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಬರುತ್ತೆ. ಅದರಲ್ಲೂ ಕೂಡ ಒಂದು ತಾಲೂಕಿನ ಹಳ್ಳಿಯನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಸಬ್ಸಿಡಿ ಸ್ಕೀಮ್ ಅಲ್ಲಿ ಹಸುಗಳಾಯ್ತು ಕುರಿಗಳು ಕೊಡ್ತಕ್ಕಂಥ ಒಂದು ಅದು ಒಂದು ಅವಕಾಶ ಇದೆ. ಮತ್ತು ಇಲಾಖೆಯಿಂದ ಅವರಿಗೆ ಮೇವಿನ ಬೆಳೆಗಳನ್ನ ಸಬ್ಸಿಡಿ ದರದಲ್ಲಿ ಮತ್ತೆ ಫ್ರೀಯಲ್ಲೂ ಕೊಡ್ತಾರೆ ಇಲಾಖೆಯಲ್ಲಿ. ಮೇವು ಕಟ್ ಮಾಡ್ತಕ್ಕಂಥ ಮಷಿನ್ ಕೂಡ ಸಬ್ಸಿಡಿ ಕೊಡ್ತಾರೆ. ಸೊ ಹಾಗೆ ತುಂಬಾ ಯೋಜನೆ ಇದಾವೆ ಇಲಾಖೆಯಲ್ಲಿ ಕೂಡ, ತುಂಬಾ ಯೋಜನೆ ಇದಾವೆ. ಸೊ ಅದನ್ನ ರೈತರನ್ನ ಉಪಯೋಗ ಮಾಡ್ಕೋಬೇಕಂತ ಕಾಲಕಾಲಕ್ಕೆ ಅಂದ್ರೆ ಕೇಳ್ಬೇಕು ಅಂತ. ಅವ್ರಿಗೆ ಒಂದು ಏರಿಯಾಗೆ ಯಾವ್ದು ಹಾಸ್ಪಿಟಲ್ ಬರುತ್ತೋ, ಪಶುವೈದ್ಯಕ್ಕೆ ಹಾಸ್ಪಿಟಲ್ ಯಾವ್ದಿರುತ್ತೋ ಅಲ್ಲಿ ಹೋಗ್ಬಿಟ್ಟು ಅವರು ಅದ್ರ ಬಗ್ಗೆ ವಿಚಾರ ಮಾಡಿ ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನ ಡಾಕ್ಟರ್ ಹತ್ರ ಹೇಳಿದ್ರು. ಅವರು ಯಾವಾಗ ಬರುತ್ತೆ ಯೋಜನೆ, ಅದು ಯಾವಾಗ ಬರುತ್ತೆ, ಅವಾಗ ಆ ಟೈಮಲ್ಲಿ ಅವರಿಗೆ ಮಾಹಿತಿ ಕೊಟ್ಟು ಅದು ಅನುಕೂಲ ಮಾಡ್ಕೊಡ್ತಾರೆ. ನಮ್ಮ ರೈತರು ಪಶುಗಳನ್ನ ಸಾಕಿರ್ತಾರೆ, ಅವ್ರಿಗೆ ವೈದ್ಯರಾಗಲಿ ಅಥವಾ ನೀವಾಗಲಿ ಸುಲಭವಾಗಿ ಅವ್ರಿಗೆ ಲಭಿಸಬೇಕು ಅನ್ನೋದಾದ್ರೆ ಅಥವಾ ನಿಮಗೆ ಕರೆ ಮಾಡಿ ಅವ್ರೇನಾದರೂ ಮಾಹಿತಿ ಸಮಸ್ಯೆಗಳನ್ನು ನಿಮ್ಮ ಮುಂದೆ ಹೇಳಿಕೊಂಡು ಉತ್ತರಗಳನ್ನು ಸಲಹೆಗಳನ್ನು ಪಡ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ದೂರವಾಣಿ ಸಂಖ್ಯೆ ನಮ್ಮ ರೈತರಿಗೆ ಕೊಡ್ಲಿಕ್ಕೆ ಆಗ್ತದೆ ಸರ್? ಹೌದೌದು, ನಮ್ದು ಕೆವಿಕೆರೆದು ಗಂಗಾವತಿನೇ. ಸೊ ನಮಗೆ ಯಲಬುರ್ಗಾದಿಂದ ಕೊಪ್ಪಳದಿಂದ ತುಂಬಾ ಜನ ಕನೆಕ್ಟ್ ಮಾಡ್ತಾರೆ. ಸೊ ಅವ್ರಿಗೆ ನಾವು ಫೋನಲ್ಲಿ ಅವ್ರಿಗೆ ಏನು ಸಮಸ್ಯೆ ಆಗಿದೆ ಫೋನಲ್ಲಿ ಅವರಿಗೆ ಒಂದು ಅದಕ್ಕೊಂದು ಪರಿಹಾರ ಕೊಡ್ತೇವೆ. ಫೋನ್ ಏನಾದ್ರು ಚಿಕಿತ್ಸೆ ಬೇಕಂತ ಹೇಳಿದ್ರೆ ಆ ಒಂದು ಏರಿಯಲ್ಲಿ ಯಾವ ಡಾಕ್ಟರ್ಸ್ ಇರ್ತಾರೆ, ಆ ಏರಿಯಾದ ಪಶು ವೈದ್ಯಾಧಿಕಾರಿ ಯಾರಿದ್ದಾರೆ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಅವ್ರಿಗೆ ಲಿಂಕ್ ಮಾಡ್ತೇವೆ. ಸೊ ನಮ್ಗೆ ಮೂರೊಂದು ಕಾಲ್ ಬಂದಿದ್ದು ನಮಗೆ ದಯವಿಟ್ಟು ಅಲ್ಲಿ ಹೋಗಿ ಚಿಕಿತ್ಸೆ ಮಾಡಿ. ಸೊ ಈ ಥರ ರೋಗ ಆಗಿದ್ದಲ್ಲಿ ರೋಗ ಔಟ್ಬ್ರೇಕ್ ಆಗಿದೆ, ಸೊ ಹಿಂಗೆಲ್ಲ ಆಗಿದೆ. ಸೊ ಹಾಗೆ ನಮಗೆ ಓಲ್ಡ್ ಡಿಸ್ಟ್ರಿಕ್ ನಮ್ಮ ಕಾಂಟ್ಯಾಕ್ಟ್ ಫಾರ್ಮರ್ಸ್ ಇದಾರೆ, ನಮ್ಮ ಸಂಪರ್ಕ ರೈತರು, ಅವ್ರನ್ನ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದೆ. ದಿನಕ್ಕೆ ಒಂದು ನಮಗೆ ಏನಾದರೂ ಸುಮಾರು 10-15 ಕಾಲ್ ಬಂದೇ ಬರ್ತಾರೆ ನಮ್ಮ ಎಲ್ಲ ರೈತರಿಂದ. ಸೊ ನಾವು ಅವ್ರಿಗೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಪರಿಹಾರ ಮಾಡ್ತೇವೆ. ನಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ಎಲ್ಲಿಂದ ಅವ್ರಿಗೆ ಅನುಕೂಲ ಮಾಡ್ಕೊಳ್ಳೋಕ್ಕಾಗುತ್ತೆ. ಸೊ ಅವ್ರಿಂದ ನೀವು ಫೋನ್ ಮಾಡಿ ಕರೆ ಮಾಡಿ ಅವ್ರಿಗೆ ಅವ್ರಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ದೀನಿ. ಈಗ ನಿಮ್ಮ ದೂರವಾಣಿ ಸಂಖ್ಯೆ ನಮ್ಮ ಆಕಾಶವಾಣಿ ಕೇಳುವುದರಿಗಾಗಿ ಹೇಳಿ ಸರ್. ಸರ್, ನನ್ನ ಹೆಸರು ಡಾಕ್ಟರ್ ಮಹಾಂತೇಶ್ ಎಂಟಿ ಅಂತೇಳಿ. ನಾನು ಕೃಷಿ ವಿಜ್ಞಾನ ಕೇಂದ್ರ ಗಂಗಾವತಿ ಹೇಳಿ ಪಶು ವಿಜ್ಞಾನಿಯಾಗಿ ಕೆಲಸ ಮಾಡ್ತೇನೆ. ನನ್ನ ದೂರವಾಣಿ ಸಂಖ್ಯೆ 9591099699. ರೈತ ಬಂಧುವರೇ, ಕೇಳಿದ್ರಲ್ಲ, ಇವರು ಡಾಕ್ಟರ್ ಮಹಾಂತೇಶ್ ಎಂಟಿ, ಪಶು ವಿಜ್ಞಾನಿಗಳು, ಕೆವಿಕೆ ಗಂಗಾವತಿಯಲ್ಲಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಕೆವಿಕೆಯಲ್ಲಿ ಅಗತ್ಯವಾಗಿರ್ತಕ್ಕಂಥ ತರಬೇತಿಗಳು ಇಲ್ಲಿ ನಡೀತಾ ಇರ್ತವೆ. ಈ ಕೆವಿಕೆಯ ಲಾಭವನ್ನು ತಾವು ಪಡೆದುಕೊಳ್ಳಬಹುದು. ಜೊತೆಗೆ ನೀವು ಎಲ್ಲಿರ್ತೀರೋ ಅಲ್ಲಿಂದನೇ ನಿಮಗೆ ಏನು ಸಮಸ್ಯೆ ಇರ್ತದೆ ಅಂದರೆ ನಿಮ್ಮ ಪಶುಗಳಿಗೆ, ಕುರಿ ಕೋಳಿ ಸಾಕಾಣಿಕೆ, ದನಕರುಗಳಿಗೆ ಏನಾದರೂ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ಅವುಗಳಿಗೆ ಕೊಡುವಂಥ ಆಹಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು, ನಿಮಗೆ ಯಾವುದೇ ಸಲಹೆ ಸೂಚನೆಗಳನ್ನು ಇವರು ಕೊಡಲಿಕ್ಕೆ ಸದಾ ಸಿದ್ಧರಿರ್ತಾರೆ. ಅವರಿಗಾಗಲೇ ದೂರವಾಣಿ ಸಂಖ್ಯೆಯನ್ನು ಹೇಳಿದ್ದಾರೆ, ಮತ್ತೊಮ್ಮೆ ನಾನು ನಿಮಗೋಸ್ಕರ ಹೇಳ್ತಾ ಇದ್ದೀನಿ, 9591099699. ಇದು ಅವರ ಮೊಬೈಲ್ ಸಂಖ್ಯೆ. ಈ ನಂಬರ್ಗೆ ಕರೆ ಮಾಡಿ ನಿಮಗೆ ಇರ್ತಕ್ಕಂಥ ಯಾವುದೇ ಪ್ರಶ್ನೆಗಳು ನಿಮ್ಮಲ್ಲಿ ಇದ್ದರೆ ಅಥವಾ ಏನಾದರೂ ಅವ್ರ ಮಾರ್ಗದರ್ಶನ ಬೇಕು ಅನ್ನೋದಾದರೆ ಅವರಿಗೆ ಕರೆ ಮಾಡಿ ನೀವು ಉತ್ತರಗಳನ್ನು ಪಡ್ಕೊಳ್ಬಹುದು. ಒಳ್ಳೆಯದು ಮಹಾಂತೇಶ್ ಸರ್ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಇದುವರೆಗೂ ಭಾಗವಹಿಸಿ ಲಾಭದಾಯಕ ಹೈನುಗಾರಿಕೆಯ ಬಗೆಗೆ ಸಾಕಷ್ಟು ವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ಮಾಡಿಕೊಟ್ರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು. ನಮಸ್ಕಾರ. ಓಕೆ, ಥ್ಯಾಂಕ್ ಯು ಸರ್, ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಲಾಭದಾಯಕ ಹೈನುಗಾರಿಕೆಯ ತಾಂತ್ರಿಕತೆಗಳ ಬಗ್ಗೆ ಡಾಕ್ಟರ್ ಮಹಾಂತೇಶ್ ಎಂಟಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಇದೀಗ ಹವಾಮಾನ ವರದಿ ಶಾಂತಪ್ಪ ದುತ್ತರ್ಗಾವಿ ಅವರಿಂದ. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ಇವಾಗ ನಾನು ಜಿಲ್ಲೆಯ ಒಂದು ಹವಾಮಾನದ ಮುನ್ಸೂಚನೆ ಮತ್ತು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಒಂದು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಕೃಷಿ ಸಲಹೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಈ ಒಂದು ಮುಂಗಾರು ಮಳೆಯಲ್ಲಿ ಅಂದ್ರೆ ಮುಂಗಾರು ಹಂಗಾಮ ಅಂದ್ರೆ ನಮಗೆ ಜೂನ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೂ ಇರುತ್ತೆ. ಆಲ್ಮೋಸ್ಟ್ ನಮಗೆ ಇನ್ನೂ ಒಂದು ವಾರದವರೆಗೂ ಈ ಮುಂಗಾರಿನ ಮಳೆ ಲಭ್ಯತೆ ನಮಗೆ ಇರುತ್ತೆ. ಅದೇ ರೀತಿ ಕಳೆದ ಒಂದು 4-5 ದಿವಸದಿಂದ ಜಿಲ್ಲೆಯಲ್ಲಿ ತುಂಬಾ ಚೆನ್ನಾಗಿ ಒಂದು ಮಳೆ ಬಂದಿರುವ ಒಂದು ವರದಿ ಬಂದಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮಗೆ ಹವಾಮಾನದ ಮುನ್ಸೂಚನೆ ಇರುತ್ತೆ ಅನ್ನೋದ್ರ ಬಗ್ಗೆ ತಮ್ಗೆ ಏನಾದರೂ ಸಂಶಯ ಇದ್ದೇ ಇರುತ್ತೆ. ಆ ಒಂದು ಮುನ್ಸೂಚನೆ ನೋಡೋದಾದ್ರೆ ನಮಗೆ ಸಾಧಾರಣದಿಂದ ಮಧ್ಯಮ ಅಂದ್ರೆ ಕಳೆದ ವಾರದಲ್ಲಿ ಏನು ಬಂತಲ್ಲ ಅಷ್ಟೊಂದು ಮಳೆ ಬರಲ್ಲ, ಬಂದ್ರೆ ಅಲ್ಲಲ್ಲಿ ಸ್ವಲ್ಪ ನಮ್ಗೆ ಮೋಡ ಕವಿದ ವಾತಾವರಣ ಇರುತ್ತೆ, ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆ ಬರುವ ಸಾಧ್ಯತೆಗಳು ಇದಾವೆ. ಆಲ್ರೆಡಿ ನಮಗೆ ಮಳೆ ಬಂದು ತೇವಾಂಶದ ಪ್ರಮಾಣ ಜಾಸ್ತಿ ಆಗೈತೆ ಹೊಲದಲ್ಲಿ, ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅತಿಯಾಗಿ ನಿಂತ ನೀರನ್ನ ಬಸಿಗಾಲುವೆಗಳ ಮುಖಾಂತರ ಹೊರಹಾಕಿ ನಾವು ತಮ್ಮ ಗೊಬ್ಬರಗಳನ್ನ ಕೊಡಬಹುದು. ಹಾಗೆ ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನ ಮುಂಜಾವಿನ ಒಂದು ಸಮಯದಲ್ಲಿ ಅಂದ್ರೆ ಮೋಡ ಕವಿದ ವಾತಾವರಣ ಇರಬಾರದು, ಆಲ್ಮೋಸ್ಟ್ 4-5 ತಾಸು ತನ ನಮಗೆ ಮಳೆ ಬರಲ್ಲ ಅನ್ನೋ ಒಂದು ಖಾತರಿ ಆದ ಮೇಲೆ ತಾವು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನ ತಾವು ಕೈಗೊಳ್ಳಬಹುದು. ಹಾಗೇನೆ ಇನ್ನೂ ಕೆಲವೊಂದು ಬೆಳೆಗಳಲ್ಲಿ ನೋಡೋದಾದರೆ ಈ ಒಂದು ಮೋಡ ಕವಿದ ವಾತಾವರಣ, ಅಲ್ಲಲ್ಲಿ ತುಂತುರು ಮಳೆ ಬರುತ್ತಿರುವುದರಿಂದ ಏನಾಗ್ತಾ ಇದೆ ಅಂದ್ರೆ, ಭತ್ತದಲ್ಲಿ ನಮಗೆ ಆನೆ ಕೊಂಬು ಅಥವಾ ಕಣೆ ನೋಣ ಅಂತ ಒಂದು ಹುಳ ಬರ್ತಾ ಇದೆ. ಇದರ ಒಂದು ಹತೋಟಿಗಾಗಿ ನಾವು 2.5 ಮಿಲಿಲೀಟರ್ ಕಾರ್ಬೋಸ್ಪ್ಯಾನ್ 25 EC ರೂಪದಲ್ಲಿರುವುದನ್ನ ಅಥವಾ 1 ಮಿಲಿಲೀಟರ್ ಪಿಪ್ರೋನಿಲ್ ಅನ್ನ ಸಿಂಪರಣೆ ಮಾಡಬಹುದು. ಅದು ಇಲ್ಲಪ್ಪ ಅಂತಂದ್ರೆ 10 kg ಕಾರ್ಬೋಫ್ಯೂರಾನ್ 3G ರೂಪದಲ್ಲಿ ಇರ್ತೈತಿ, ಅದನ್ನ 1 ಎಕರೆಗೆ ತಾವು ಎರ್ಚಬೇಕಾಗತ್ತೆ. ಮತ್ತು ಈ ಮುಖ್ಯವಾಗಿ ನಮಗೆ ಹತ್ತಿ ಬೆಳೆಗೆ ಬಂದ್ರೆ ಹತ್ತಿಯಲ್ಲಿ ಏನಾಗಿದೆ ಅಂತಂದ್ರೆ, ನಮಗೆ ಈ ಒಂದು ಹೂವಾಡುವ ಹಂತ, ಕಾಯಿ ಕಟ್ಟುವ ಹಂತ, ಕಾಯಿ ಬಲಿಯುವ ಹಂತದಲ್ಲಿ ಸರ್ವೇ ಸಾಮಾನ್ಯವಾಗಿ ಕೆಂಪು ರೋಗ ಅಥವಾ ಇಟ್ಟಂಗಿ ರೋಗ ಬರುವ ಸಾಧ್ಯತೆಗಳು ಇರ್ತವೆ. ಅದು ಯಾಕೆ ಬರುತ್ತಪ್ಪ ಅಂತಂದ್ರೆ, ನಮಗೆ ಪೋಷಕಾಂಶಗಳ ಅಲಭ್ಯತೆ ಮತ್ತು ವಾತಾವರಣದಲ್ಲಿರುವ ಒಂದು ಉಷ್ಣಾಂಶದಲ್ಲಿ ಕಡಿಮೆ ಆಗುವುದರಿಂದ ಈ ಒಂದು ಕೆಂಪು ರೋಗ ಬರುವ ಸಾಧ್ಯತೆಗಳಿರ್ತವೆ. ಅದಕ್ಕಾಗಿ ತಾವು ರೈತ ಬಾಂಧವರು ಏನ್ ಮಾಡ್ಬೇಕಂತಂದ್ರೆ, ಆ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಸಿಗುತ್ತೆ, 10 ಗ್ರಾಂ ಮೆಗ್ನೀಷಿಯಂ ಸಲ್ಫೇಟ್ ಮತ್ತು 19 ಅಂತ ಏನ್ ಹೇಳ್ತಿರಲ್ಲ ಅದು 10 ಗ್ರಾಂ ಅನ್ನ ತಾವು 1 ಲೀಟರ್ ನೀರಿನಲ್ಲಿ ಬೆರೆಸಿ 3 ಸಲ ಸಿಂಪರಣೆಯನ್ನ ಮಾಡಬಹುದು. ಅದು ಹೂವಾಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕೈ ಬಲಿಯುವ ಹಂತದಲ್ಲಿ ಇದನ್ನ ಸಿಂಪರಣೆ ಮಾಡಿದ್ರೆ ಈ ಒಂದು ಕೆಂಪು ರೋಗ ಅಥವಾ ಇಟ್ಟಂಗಿ ರೋಗದಿಂದ ತಮ್ಮ ಬೆಳೆಯನ್ನ ಸಂರಕ್ಷಣೆ ಮಾಡಿಕೊಳ್ಳಬಹುದು. ಹಾಗೇನೆ ಈ 3 ತಿಂಗಳ ಒಂದು ಹತ್ತಿ ಬೆಳೆಯಿತಪ್ಪ ಅಂತಂದ್ರೆ, ನಮಗೆ ಪ್ರತಿ ಎಕರೆಗೆ 35 kg ಯೂರಿಯಾ ಮತ್ತು 15 kg ಪೊಟ್ಯಾಶ್ ರಸಗೊಬ್ಬರಗಳನ್ನ ಕೊಡಬೇಕಾಗತ್ತೆ. ಈ ರೀತಿ ಕೊಡುವುದರಿಂದ ನಮಗೆ ಅತಿಯಾದ ಮಳೆಯಿಂದ ಪೋಷಕಾಂಶಗಳು ನೀರಿನಲ್ಲಿ ತೇವಾಂಶದಿಂದ ಅಲಭ್ಯತೆ ಆಗಿರುತ್ತೆ. ಹಾಗೇನೆ ನಮಗೆ ಮತ್ತೆ ತೊಗರಿ ಬೆಳೆಯಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ, ಈ ಮಳೆಯಿಂದ ಕೊಳೆ ರೋಗ ಬರ್ತಾ ಇದೆ ಅಥವಾ ಸಿಡಿ ರೋಗ ಅಂತ ಹೇಳ್ತಿರ್ತೀರಿ, ಬೇರು ಕೊಳೆ ರೋಗ ಈ ರೀತಿ ಇರುತ್ತೆ. ಸೊ ಆ ಒಂದು ಬೆಳೆಗೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಅಂತ ಒಂದು ಲಕ್ಷಣ ಕಂಡು ಬಂತಂದ್ರೆ 2 ಗ್ರಾಂ ಕಾರ್ಬನ್ ಡೈಸಿಮ್ ಅನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನಲ್ಲಿ ಬೆರೆಸಬೇಕಾಗುತ್ತೆ. ಇಂಪಾರ್ಟೆಂಟ್ ಆಗಿ ಆ ಒಂದು ಗಿಡದ ಬುಡಕ್ಕೆ ಹಾಕ್ಬೇಕಾಗುತ್ತೆ. ಹಾಗೇನೆ ನಮಗೆ ತೊಗರಿಯಲ್ಲಿ ಗೊಡ್ಡು ರೋಗ ಬರ್ತಾ ಇರುತ್ತೆ. ಆ ರೀತಿ ಒಂದು ಗೊಡ್ಡು ರೋಗದ ಲಕ್ಷಣ ಕಂಡು ಬಂತಂದ್ರೆ, ಅದನ್ನ ಕಿತ್ತಿ ಹೊರಗಡೆ ತಗೊಂಡ್ಬಂದು ನಾಶಪಡಿಸಬೇಕು. ಇಲ್ಲಪ್ಪ ಅಂದ್ರೆ ಏನಾಗುತ್ತೆ ಅಂದ್ರೆ, ಅದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಹೊಲದಿಂದ ಹೊಲಕ್ಕೆ ಈ ರೀತಿ ಆವರಿಸಿಕೊಂಡು ತಮ್ಮ ಸಂಪೂರ್ಣವಾದ ಬೆಳೆಯನ್ನ ನಾಶ ಮಾಡ್ತೈತೆ. ಅದಕ್ಕಾಗಿ ತಾವು ಮುಂಜಾಗ್ರತಾ ಕ್ರಮವಾಗಿ ಏನ್ ಮಾಡಬಹುದು ಅಂತಂದ್ರೆ, 1 ಮಿಲಿಲೀಟರ್ ಸ್ಪೈರೋಮೆಸಿಫೆನ್ ಅಂತ ಸಿಗುತ್ತೆ, 39.5 SC ರೂಪದಲ್ಲಿರೋದನ್ನ, ಅಥವಾ 0.5 ಮಿಲಿಲೀಟರ್ ಮೆಲ್ಬಿಮೆಪ್ಟಿನ್ 10 EC ರೂಪದಲ್ಲಿರೋದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬಹುದು. ಮತ್ತು ಇಂಪಾರ್ಟೆಂಟ್ ಆಗಿ ತೊಗರಿ ಬೆಳೆಯಲ್ಲಿ ಸ್ವಲ್ಪ ಇಳುವರಿ ಹೆಚ್ಚಿಗಾಗಿ ನಾವು ಏನ್ ಮಾಡಬಹುದು ಅಂತಂದ್ರೆ, 50 ದಿವಸದ ಒಂದು ಬೆಳೆ ಇತ್ತಂದ್ರೆ ಅದಕ್ಕೆ 5-6 cm ಮೇಲ್ಭಾಗದ ಕುಡಿಯನ್ನ ಚುಟ್ಬೇಕಾಗತ್ತೆ. ಈ ರೀತಿ ಮಾಡುವುದರಿಂದ ಕೊಲ್ಲೆಗಳ ಸಂಖ್ಯೆ, ಟೊಂಗೆಗಳ ಸಂಖ್ಯೆ ಜಾಸ್ತಿಯಾಗಿ ಹೆಚ್ಚಿನ ಕಾಯಿ ಹಿಡಿದು ಇಳುವರಿಯಲ್ಲಿ ಹೆಚ್ಚಾಗುವ ಸಾಧ್ಯತೆಗಳು ತುಂಬಾನೇ ಇದಾವೆ. ಹಾಗೇನೆ ಇದು ಒಂದು ಕುಡಿ ಚೀಟಿದ ನಂತರ ತಾವು 19-19 ಸಿಂಪರಣೆ ಮಾಡಬಹುದು. ಅದು 10 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡ್ರಿ. ಮತ್ತು ಶೇಂಗಾ ಬೆಳೆಯಲ್ಲಿ ಏನಾಗ್ತಾ ಇದೆ, ಅತಿಯಾದ ಒಂದು ಮಳೆಯಿಂದ ಅಲ್ಲಿ ಸಹ ಒಂದು ಕಾಂಡ ಅಥವಾ ಬೀಜ ಕೊಳೆ ರೋಗ ಬರ್ತಾ ಇದೆ. ಅಲ್ಲಿಯೂ ಸಹ ಏನ್ ಮಾಡ್ಬೇಕಂದ್ರೆ, ನೀರನ್ನ ಹೊರಗೆ ಹೋಗುವ ಹಾಗೆ ಮಾಡಿ ಆಮೇಲೆ ಟ್ರೈಕೋಡರ್ಮಾ ಯುಕ್ತ ಒಂದು ಸಾವಯವ ಗೊಬ್ಬರದ ಜೊತೆಗೆ ಹಾಕಿ ತಮ್ಮ ಹೊಲದಲ್ಲಿ ಬೆರೆಸಬೇಕಾಗುತ್ತೆ. ಮತ್ತು ಸ್ಪೋಡಾಪ್ಟರ್ ಕೀಡೆ ಕಾಮನ್ ಆಗಿ ಶೇಂಗಾದಲ್ಲಿ ಬರ್ತಾ ಇರುತ್ತೆ, ಅದಕ್ಕಾಗಿ ನಾವು 4 ಗ್ರಾಂ ಮೆಟರೈಜಮ್ ರಿಲೇ ಅಥವಾ 0.2 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೇಟ್ 5 SG ರೂಪದಲ್ಲಿರುವುದನ್ನ ತಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡ್ರಿ. ಮತ್ತು ಹೂ ಬಿಡುವ ಒಂದು ಹಂತದಲ್ಲಿ ಎಕರೆಗೆ 5 kg ಸಾರಜನಕವನ್ನ ಮೇಲುಗೊಬ್ಬರವಾಗಿ ಕೊಡಬಹುದು. ಮತ್ತು ಸೂರ್ಯಕಾಂತಿ ಒಂದು ಬೆಳೆಯನ್ನು ನೋಡೋದಾದ್ರೆ, ಅಲ್ಲಿ ನಂಜಾಣು ರೋಗ ಕಂಡು ಬಂತಪ್ಪ ಅಂತಂದ್ರೆ, ಆ ಒಂದು ರೋಗ ತುತ್ತಾದ ಗಿಡವನ್ನ ಕಿತ್ತಿ ನಾಶಪಡಿಸಬೇಕು. ಅದು ಸಹ ಬೇಗನೆ ಎಲ್ಲಾ ಕಡೆ ಪಸರಿಸುವ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಇನ್ನಿತರ ನಾವು ಕುರಿ ಅಥವಾ ಜಾನುವಾರು ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ಏನು ನಾವು ನೋಡ್ಬೇಕಪ್ಪ ಅಂತಂದ್ರೆ, ಈ ಒಂದು ಮುಂಗಾರಿನ ಮಳೆ, ಅತಿಯಾದ ಮಳೆಯಿಂದ ಜಾನುವಾರುಗಳಿಗೆ ಕೆಲವೊಂದು ರೋಗಗಳು ಬರುವ ಸಾಧ್ಯತೆಗಳಿರ್ತವೆ. ಅದನ್ನ ಕೈಗೆ ನಾವು ಮುಂಜಾಗ್ರತಾ ಕ್ರಮವಾಗಿ ರೈತ ಬಾಂಧವರು ಏನ್ ಮಾಡ್ಬೇಕಂತಂದ್ರೆ, ಚುಚ್ಚುಮದ್ದುಗಳನ್ನ ಹಾಕಿಸ್ಬೇಕಾಗತ್ತೆ. ಹಾಗೇನೆ ತಾವು ಇನ್ನೂ ಹೆಚ್ಚಿನ ಒಂದು ಮಳೆ ಮುನ್ಸೂಚನೆ ಮತ್ತು ಇದರ ಅವಶ್ಯಕತೆಗೆ ತಕ್ಕಂತೆ ತಾವು ಏನಾದರೂ ಕ್ರಮಗಳನ್ನ ಕೈಗೊಳ್ಳಬೇಕಂತಂದ್ರೆ, ಮೇಘದೂತ್ ಮೊಬೈಲ್ ಆಪ್ ಅಂತಿದೆ, ಅದರ ಒಂದು ಮೊಬೈಲ್ ಆಪ್ಲಿಂದ ತಮ್ಮ ಮಳೆಯ ಮುನ್ಸೂಚನೆ ಆಗಲಿ ಅಥವಾ ಒಂದು ಬೆಳೆಗೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅನ್ನು ಪಡೆದುಕೊಳ್ಬಹುದು. ಮತ್ತು ಈ ಒಂದು ಗುಡುಗು ಸಿಡಿಲಿನ ಒಂದು ಸಮಯದಲ್ಲಿ ಮುನ್ಸೂಚನೆಗಾಗಿ ತಾವು ಏನ್ ಮಾಡಬಹುದು ಅಂತಂದ್ರೆ, ದಾಮಿನಿ ಮೊಬೈಲ್ ಆಪ್